ಸಮಾಚಾರ ಮುಗಿಯಿತು. ಜೀವಿಗಳು ಕೇಳ್ರಪ್ಪೋ ಕೇಳಿ, ಎಲ್ರೂ ಜಾಗೃತರಾಗಿ. ಎಲ್ರೂ ಜಾಗೃತರಾಗಿ, ಹನಿ ನೀರನ್ನು ವ್ಯರ್ಥ ಪೋಲು ಮಾಡಬೇಡಿ. ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ಬಳಕೆ ಬಗೆಗೂ ಇರಲಿ. ಕೇಳ್ರಪ್ಪೋ ಕೇಳಿ, ನೀರನ್ನು ಎಚ್ಚರದಿಂದ ಬಳಸಿ. ಹನಿ ನೀರು ಬಂಗಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದ ಪದವೀಧರ ಯುವ ರೈತ ಗೋವಿಂದ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪರಶಪ್ಪ ಸಾಧು ಮತ್ತು ಸಂಗಡಿಯರಿಂದ ತತ್ವ ಪದಗಳನ್ನು ಕೇಳುವಿರಿ. ಮೊದಲಿಗೆ ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದ ಪದವೀಧರ ಯುವ ರೈತ ಗೋವಿಂದ ಅವರ ಕೃಷಿ ಅನುಭವಗಳು. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಾಯಚೂರು ತಾಲೂಕಿನ ವಡವಟ್ಟಿ ಗ್ರಾಮದ ಗೋವಿಂದ ಅಂಥೇಳಿ ಇವರು ಪದವೀಧರರು. ಪದವಿಯನ್ನು ಮುಗಿಸಿಕೊಂಡು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 4 ಎಕರೆ ಭೂಮಿಯಲ್ಲಿ ಸಮಗ್ರ ಬೇಸಾಯವನ್ನು ಇವರು ಮಾಡಿದ್ದಾರೆ. ಹತ್ತಿ, ತೊಗರಿ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಟಗರು ಸಾಕಾಣಿಕೆ, ಜೊತೆಗೆ ಮೆಣಸಿನಕಾಯಿ ತೋಟಗಾರಿಕೆ, ವಿವಿಧ ರೀತಿಯ ಸೊಪ್ಪುಗಳನ್ನು ಬೆಳೆದುಕೊಂಡು ಒಂದು ರೀತಿಯಲ್ಲಿ ಸಮಗ್ರ ಬೇಸಾಯ ಅಂತ ನಾವೇನು ಕರಿತೀವಿ ಅದನ್ನು ಮಾಡಿಕೊಂಡು ಇವರು ಬದುಕನ್ನು ಕಟ್ಕೊಂಡಿದ್ದಾರೆ. ವಿದ್ಯಾವಂತ ಯುವಕ ಆಗಿ ಸಮಗ್ರ ಕೃಷಿ ಒತ್ತು ಕಡೆ, ಜೊತೆಗೆ ಕೃಷಿಯನ್ನು ಪೂರ್ತಿ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಹೇಗೆ ಕೃಷಿ ಬದುಕನ್ನು ನಡೆಸ್ತಿದ್ದಾರೆ ಎಂಬಂಥ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವರ ವಿಚಾರವನ್ನು ಹಂಚಿಕೊಳ್ತಿದ್ದಾರೆ. ಗೋವಿಂದ ಅವರೇ, ಪದವಿ ಮುಗಿಸಿವಂತ ಹೇಳಿದ್ರಿ, ಡಿಗ್ರಿ ಮುಂದೆ ಯಾಕೆ ಓದಲಿಲ್ಲ ಸರ್? ಮುಂದೆ ನಮ್ಮ ರೈತ ಜನಾಂಗಕ್ಕೆ ಯಾವುದೇ ರೀತಿಯಾಗಿ ಸರ್ಕಾರ ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ ಸರ್. ಬಡವರ ಮಕ್ಕಳಿಗೆ ಯಾವುದೂ ಆಗ್ತಾ ಇಲ್ಲ. ಶ್ರೀಮಂತರ ಮಕ್ಕಳು ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾನೆ, ಪೊಲೀಸ್ ಮಗ ಪೊಲೀಸ್ ಆಗ್ತಾ ಇದ್ದಾನೆ, ಬಡವರ ಮಕ್ಕಳು ಬಡವರಾಗಿ ಆಗ್ತಾ ಇದ್ದಾರೆ ಸರ್ ಇವತ್ತಿನ ದಿನಮಾನ ಕಾಲದಲ್ಲಿ. ಅಲ್ಲ, ಓದು ಮುಗಿಸಿಕೊಂಡು ಮತ್ತೆ ಬೇರೆ ಉದ್ಯೋಗವನ್ನಂಥದ್ದು ಅಥವಾ ಏನಾದರೂ ಬೇರೆ ಬೇರೆ ವೃತ್ತಿಯನ್ನು ಮಾಡಬಹುದಾಗಿತ್ತಲ್ಲ ಸರ್? ಈ ದಿನಮಾನ ಕಾಲದಲ್ಲಿ ಇವತ್ತು ಎಲ್ಲ ರೈತರು ಮಕ್ಕಳು ಓದಬೇಕಂತ ಎಲ್ಲರಿಗೂ ಆಸೆ ಇರ್ತದೆ ಸರ್. ಆಸೆ ಇದ್ರೂ ಕೂಡ ಇದು ಸರ್ಕಾರ ಯಾವುದೇ ಒಂದು ಸೌಲಭ್ಯ ಇಲ್ಲದೆ ಮನೆಯಲ್ಲಿ ಬಡತನ ಇದ್ದ ಕಾರಣ ಯಾವುದೇ ಕೆಲಸ ಆಗಲಾರದೆ ತಮ್ಮ ಕೆಲಸ ಕಾರ್ಯಕ್ಕಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಹಿಂದಕ್ಕೆ ಮಾಡಿ ಕೃಷಿ ಆಗಿರ್ಬೋದು, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಒಂದು ದುಡಿಮೆ ಕೂಲಿಯಾಗಿಕ್ಕಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಹಿಂದೆ ಮಾಡಿ ನಾನೊಬ್ಬನೇ ಅಲ್ಲ ಸರ್, ನಮ್ಮೂರಿನಲ್ಲಿ ಕನಿಷ್ಠ ಅಂದರೆ ಒಂದು 50-70 ಜನ ಹುಡುಗರು ಕಾಲೇಜು ಓದಿ ಬಂದು ದನ ಕರ ಹೊಲದಾಗ ಕೆಲಸ ಮಾಡಿ ಇದು ನಮಗೆ ಬರಲಾರ್ದ ಕೆಲಸಪ್ಪ ಅಂತ ಎಲ್ಲರೂ ಕೃಷಿದಾಗ ಹೋಗ್ಬಿಟ್ಟಾರ ಸರ್. ಸಿಟಿಯಾಗ ಹೋಗಿ ಬರ್ತಿದ್ದಿ ದಿನಾಲು ಕಾಲೇಜ್ ಓದ್ಯತ ನೀನು ಮೈಮರ ದುಡಿಯಕ ನಿಮಗೆ ರೂಢ ಇತ್ತ ಮೊದಲು ಅಥವಾ ಏನು ಕಾಲೇಜ್ ಬಿಟ್ಟ ಮೇಲೆ ಇಲ್ಲಿ ದುಡಿಯ ಕಲ್ಕಂಡ್ರ ಸರ್? ನಾನು ಕಾಲೇಜ್ಗೆ ಓದ್ತಿದ್ದೆ ಸರ್, ಜವಹರ್ನಗರ ಪದವಿಪೂರ್ವ ಕಾಲೇಜ್, ಪ್ರಕಾಶ್ ಕುಲಕರ್ಣಿ ಅಂತ ನಮ್ಮ ಪ್ರಿನ್ಸಿಪಲ್ ಪ್ರಕಾಶ್ ಕುಲಕರ್ಣಿ ಅವರು. ನಾನು ಫಸ್ಟ್ ಇಯರ್ ಮಾಡಿದಾಗ ಬಿ ಕಾಮ್ ಮಾಡಿದ್ದೆ ಸರ್. ಬಿ ಕಾಮ್ ಮಾಡಿದ ಮೇಲೆ ಮತ್ತೆ ನಾನು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಾರ್ಟ್ ಹೋಯ್ತು ಸರ್. ಆ ಸಬ್ಜೆಕ್ಟ್ ಹೋದ್ಮೇಲೆ ಮತ್ತೆ ನಾನು ಸೆಕೆಂಡ್ ಇಯರ್ ಮತ್ತೆ ಕಟ್ಟು ಪಾಸ್ ಆದ ಸರ್. ಪಾಸ್ ಆದ್ಮೇಲೆ 62 ಸ್ಕೋರ್ ಆಯ್ತು ಸರ್ ನನ್ನ ಸೆಕೆಂಡ್ ಇಯರ್ ಸ್ಕೋರ್. ಆದ್ಮೇಲೆ ಮತ್ತೆ ಗೌರ್ಮೆಂಟ್ ಕಾಲೇಜ್ಗೆ ಹೋದ್ರೆ ಸೀಟ್ ಸಿಗಲಿಲ್ಲ ಸರ್. ವೀರಶೈವ ಲಿಂಗಾಯತ ಕಾಲೇಜ್, ಆ ಕಾಲೇಜ್ದಾಗ ಪರ್ವತ ರೆಡ್ಡಿ ಸರ್ ಅಂತ ಸರ್, ಅವ್ರಿಗೆ ನಮಸ್ಕಾರ ಮಾಡ್ಬೇಕು ಸರ್. ಅವರು ನಮಗೆ ಬಡವ ಮಕ್ಕಳಂತ ಅವ್ರಿಗೆ ನಮಗೆ ಸಹಾಯ ಮಾಡಿ 6,000 ಫೀಸ್ ಕಟ್ಕೊಂಡು 3 ವರ್ಷ ಅವ್ರ ಕಾಲೇಜ್ದಾಗ ಓದಿವಿ ಸರ್. ಓದಿ ಅವರು ನಮಗೆ ಒಂದು ಪದವಿದರ ಕೊಟ್ಟುಬಿಟ್ರು ಸರ್. ನಾವು ಮುಂದಕ್ಕೆ ಬಡತನದಲ್ಲಿ ಯಾವ್ದಾಗಲಿಲ್ಲ, ಇದೇ ಕೃಷಿಯನ್ನೇ ಸ್ವಾವಲಂಬಿಕವಾಗಿ ಮಾಡ್ಕೊಂಡಿವಿ ಸರ್. ಎಂತಂದ್ರೆ PUC ಆದ್ಮೇಲೆ ಡಿಗ್ರಿ ಓದಿದ್ದು ದೊಡ್ಡ ತ್ರಾಸು. ಹಾ, ದೊಡ್ಡ ತ್ರಾಸು ಸರ್. ಕಾಲೇಜ್ಗೆ ಹೋಗ್ಬೇಕು ಸರ್. ಕಾಲೇಜ್ಗೆ ಹೋಗಿ ಅದು ಮುಂಜಾನೆ 7:00 ಸ್ಟಾರ್ಟ್ ಆಗ್ತದೆ ಸರ್. 7:00 ಮುಗಿದ ಮೇಲೆ ಬಂದು 11 ಗಂಟೆಗೆ ಬಂದು ಮತ್ತೆ ಮನ್ಯಾಗ ಕೆಲಸ ಮುಗಿಸ್ಕೊಂಡು ದನ ಮೇಯಿಸ್ಕೊಂಬಂದು ಮತ್ತೆ ಸಾಯಂಕಾಲ ಹೋಟೆಲ್ ಇಡ್ತೀವಿ ಸರ್. ದಿನ 10-20 ಲೀಟರ್ ಹಾಲು ಮಾರಿಕೊಂಬಂದು ಮನೆಗೆ ಸಂಸಾರ ಮಾಡ್ಕೊಂಡು ಕಾಲೇಜ್ ಓದ್ತಿದ್ವಿ ಸರ್. ಅವಾಗೆ ನೀವು ಸಣ್ಣರಿದ್ದಂಗೆಲ್ಲ ನಿಮ್ ತಂದೆಯ ಕಾಲಕ್ಕೆಲ್ಲ ಎಲ್ಲ ಕೆಲಸ ತೆಗೆದ ಮಾಡೋ ದುಡಿಯೋದು ಹೋಗೋದು ಬರೋದೆಲ್ಲ ಕಲ್ಕಂಡ್ರಿ? ಹೌದು ಸರ್, ಎಲ್ಲ ದುಡಿಯೋರಿದ್ದೆಲ್ಲ ಕಲ್ಕೊಂಡಿವಿ ಸರ್. ನಾವು ಹೈನುಗಾರಿಕೆ ಅದ ನಿಮ್ದು, ಚಲೋ ಹೈನುಗಾರಿಕೆ ಮಾಡ್ಕೊಂಡ್ರಿ. ಎಷ್ಟು ಎಮ್ಮಿಗಳದಾವ, ಎಷ್ಟು ಕರಗಳದಾವ, ಆಕಳದಾವ, ಹೆಂಗೆ? ಒಂದು 10 ಎಮ್ಮೆ ಇದೆ ಸರ್. 10 ಎಮ್ಮೆಗೆ ಒಂದು ಕೋಣ ಮಾಡಿವಿ ಸರ್. ಒಂದು ಕೋಣ 2 ಎತ್ತ ಸರ್ ಹೊಲ್ದಾಗ ಕೆಲಸ ಮಾಡಕ. 5 ಆಕಳ ಸರ್, ದನ ಕರು ಮನೆಗೆ ಹಾಲು ಗೀಲು 5 ಸರ್. ಎಲ್ಲ 25 ಸರ್ ಟೋಟಲ್. ಒಂದು 20 ಕೋಳಿ ಸರ್, 4 ಟಗರ ಸರ್. ಇದೇ ಹೊಲ್ದಾಗ ಕೆಲಸ ಹೈನುಗಾರಿಕೆ ಮಾಡಕತ್ತೀವಿ ಸರ್. ಈಗ 20 ದನಗಳದಾವ ಅಂತ ಹೇಳಿದ್ರಲ್ಲ, ಪ್ರಾರಂಭದಲ್ಲಿ ಎಷ್ಟು ತಗೊಂಬಂದ್ರಿ, ಎಲ್ಲಿಂದ ತಗೊಂಬಂದ್ರಿ, ಎಷ್ಟು ಹೆಂಗ ಸ್ಟಾರ್ಟ್ ಮಾಡಿದ್ರಿ ಹೈನುಗಾರಿಕೆ? ಸರ್, ನಮ್ಮ ತಾತ ಅಯ್ಯಣ್ಣ ಅಂತ ಸರ್, ಕುಕ್ಕುಡ್ಮನ್ ಅಯ್ಯಣ್ಣ ಅಂತ, ಒಂದು ಕುಂಟ ಆಕಳ ಯಾರೋ ಕೊಟ್ಟಿದ್ರಂತ ಸರ್ ದಾನ. ಆ ಕುಂಟ ಆಕಳಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ನಮ್ಮ ಹೈನುಗಾರಿಕೆ 50 ದನ ಆಗ್ಯಾವ ಸರ್. ನಾವೇ ಮೇಂಟೈನ್ ಮಾಡ್ಲಾಕ ವರ್ಷಕ್ಕೆ 2-3 ಹಿಂಗೆ ಮಾರ್ತಾ ಇದೀವಿ ಸರ್. ಅಂದ್ರೆ ನಿಮ್ ತಾತನ ಕಾಲಕ್ಕೆ ಇದನ್ನ ಕುಂಟ ಇತ್ತಿದ್ದನ್ನ ತಗೊಂಬಿಡಪ್ಪ ಏನಾರ ಮಾಡ್ಕ ಅಂತೇಳಿ ದಾನ ಕೊಟ್ಟಿದ್ದನ್ನ ನೀವು ಅದನ್ನ ಡೆವಲಪ್ ಮಾಡ್ಕೊಂಡು ಇಷ್ಟಕ್ಕೆ ಬಂದ್ ನಿಂತದ? ಇಷ್ಟಕ್ಕೆ ಬಂದು ನಿಂತದ ಸರ್. ಒಂದು ಕುಂಟ ಆಕಳಿಂದ ಇವತ್ತಿಗೆ ನಮ್ಮ 30-40 ದನ ಆಗ್ಯಾವ ಸರ್. ಎಲ್ಲ ಇದಿಷ್ಟು ದನ ಹಾಲು ಮೊಸರು ಮನೆಯಾಗ ನಾವು ಹೋಟೆಲ್ ಇಡ್ದೀವಿ ಸರ್. ಯಾರು ಸಣ್ಣ ಹುಡುಗರಿಗೆ ತಾಯಿ ಇಲ್ಲಾರ್ದ ಮಕ್ಕಳು ಹಾಲಾಗಂಗಿಲ್ಲ ಸರ್, ಅಂಥವ್ರಿಗೆ ಹಾಲು ದಾನ ಮಾಡೋದು ನಮ್ಮ ಪದ್ಧತಿ ಸರ್ ಅಂತದ. ಅಂಥವು ಮಾಡ್ಕೊಂಡು ಬಂದೀವಿ ನೋಡಿ ಸರ್. ನಾವು ಈಗ 20-30 ದನಗಳದಾವ, ಅವುಗಳನ್ನ ಕಟ್ಟಕ್ಕ ಏನಾದ್ರೂ ವ್ಯವಸ್ಥೆ ಮಾಡಿ ಸರ್? ಇದು ಗೌರ್ಮೆಂಟ್ ಇಂದ ನಮ್ಮ ಬಾಯ್ದಡಿ ಪಂಚಾಯತಿ ಒಳಗೆ ಬಂದದ ಸರ್. ಇದು ದನ ಶೆಡ್ ಅಂತ ನಮ್ಮ ಊರಿನೊಳಗೆ ನಂಬರ್ಗಳು ಯಾವುದೇ ರೀತಿ ಒಂದು ಶೆಡ್ ಮಾಡಿಲ್ಲ ಸರ್. ಪ್ರತಿ ಊರಿಗೊಳಗ ದಾರಿ ಉದ್ದಕ್ಕ ಎಲ್ಲೇನಂದ್ರು ಔಜಿ ತರ ಕಟ್ಟಿ ದನ ಕರಗಳಿಗೆ ನೀರು ಗೀರು ಮಾಡ್ತಾರೆ ಸರ್. ಏನ್ ಮಾಡಿಲ್ಲ ಸರ್ ನಮ್ಮೂರಾಗ. ದನ ಶೆಡ್ ಅಂತ ಬಂದ ಸರ್ ನಮ್ಮೂರಾಗ ಕನಿಷ್ಠ ಅಂದ್ರೆ 500 ದನತನ ಐದವ ಸರ್. 500 ದನತನ ಇದ್ರಿಗೆ ನಾ ಏನದೇ ರೀತಿಯಾಗಿ ಯಾವುದೇ ಒಂದು ನಂಬರ್ಗಳಾಗಲಿ ಯಾವುದೇ ಒಂದು ಪಂಚಾಯತಿಯಿಂದ ಯಾವುದೇ ಒಂದು ದನ ಕರಗಳಿಗೆ ಏನು ಮಾಡಿಲ್ಲ ಸರ್. ನೀವ್ ಹೆಂಗ್ ಕಟ್ಕೊಂಡ್ರಿ? ಯಾಕಂತಂದ್ರೆ ಈಗ ನಿಮ್ ದನಗಳು ಬಾಳದವ, ಎಮ್ಮೆಗಳು ಬಾಳದವ. ನಾವು ಸ್ವಂತ ದುಡ್ಡಿಂದ ಜೋಪಡಿ ಹಾಕೊಂಡು ಶೆಡ್ ಮಾಡ್ಕೊಂಡಿವಿ ಸರ್. ಮನೆಯಲ್ಲಿ ಶೆಡ್ ಮಾಡಿಕೊಂಡು ಮಳೆಗಾಲದಾಗ ಮಳೆ ಬಂದಾಗ ಜೋಪಡಿಯಾಗ ಹಾಕ್ತಿವಿ ಸರ್. ಮಳೆ ಇಲ್ಲದಾಗ ಬೇಲ್ ಕಟ್ಟಿ ಹಾಕಂತೀವಿ ಸರ್. ಏನೋ ಒಂದು ಕಡಿಮೆ ಖರ್ಚಿನಾಗ ತಗಡಾಕೊಂಡು ಆಪ್ ಹಾಕೊಂಡು ಏನೋ ಒಂದು ನೀವು ಸ್ವಂತ ಮಾಡ್ಕೊಂಡು ಸ್ಥಳದಂಗೆ ದೇಖರಿಕೆ ಮಾಡ್ಬೇಕಲ್ಲ. ನಮ್ಮ ಕೈಲಿಂದ ಮಾಡ್ಕೊಂಡಿವಿ ಸರ್. ನಾವು ಯಾರನ್ನೇನು ಬೇಡಿಲ್ಲ ಇಷ್ಟು ತನಕ ಆಗಲಿ. ನಮ್ಮ ಹೋದ ವರ್ಷ ಇದು ದನಕರುಗಳಿಗೆ ಒಂದು ಹೊಸದಾದ ರೋಗ ಬಂದ್ರಿಗೂ ನಾ ಡಾಕ್ಟರ್ಗಳನ್ನ ಕರೆದ್ರಿಗೇನು ಬರಲಿಲ್ಲ ಸರ್. ಬರಲಿಲ್ಲ ಸರ್. ಬಂದ್ರಿಗೇನು ನೋಡ್ತಿದ್ರು ಸರ್, ನೋಡಿದ್ದೆ ಓದ್ತಿದ್ರು, ಅದಕ್ಕೇನು ಪರಿಹಾರ ಕೊಡಲಿಲ್ಲ. ಇಂಥದ್ದು ಬಂದದ ಅಂತ ಹೇಳಿ ನಾವು ಹೋದ ವರ್ಷ 2 ಲಕ್ಷ ತನ ಲಾಸ್ ಆಗಿನ ಸರ್. 2 ಎಮ್ಮೆ 1 ಓರಿ 4 ದನ ಸತ್ತವ ಸರ್. ನಾನು ಸತ್ತರ್ಗಿ ನಾನು ಅದ್ರ ಬಿಡಲಾರ್ದ ಹಂಗೆ ಜಿಜ್ಜು ಕಟ್ಟಿ ಹಂಗೆ ಮಾಡಕತ್ತೀನಿ ಸರ್. ಇವಾಗ ಈಗ ಇಷ್ಟದವಲ್ಲ, ಎಮ್ಮೆ ಅದಾವ, ದನ ಅದಾವ, ಎಷ್ಟು ಲೀಟರ್ ಹಾಲು ಬರ್ತದ ದಿನ ಸರ್? ಮುಂಜಾನೆ 12 ಲೀಟರ್ ಆತಾವ ಸರ್, ಸಾಯಂಕಾಲ 1 ಹತ್ತಾವ ಸರ್. ದಿನಕ್ಕೆ ಎಲ್ಲ ನಮ್ಮ ಮನೆಯಾಗ ಹೋಟೆಲ್ಗೆ ಎಲ್ಲ ಹೋದ್ರೆ ದಿನ 1,000 ರೂಪಾಯಿ ಆಯ್ತದ ಸರ್. ಹಾಲು ಎಲ್ಲಿಗೆ ಹಾಕ್ತೀರಿ? ಊರಾಗ ಹೋಟೆಲ್ ಹಿಡಿದೀವಿ ಸರ್. ಹೋಟೆಲ್ ಇದೆ ಸರ್, ಹೋಟೆಲ್ ಮನೆಯವ್ರಿಗೆ ಹಾಕ್ತೀವಿ ಸರ್ ಹಾಲು. ಅಂದ್ರೆ ಒಡವಟ್ಟಿ ಅಷ್ಟೇ? ಒಡವಟ್ಟಿ ಅಷ್ಟೇ ಸರ್. ನಾವು ರಾಯಚೂರು ಸಮೀಪದಲ್ಲ ಸಿಟಿ ಹೋಟ್ಲು ಲಾಡ್ಜ್ಗಳು ಬೇರೆ ಬೇರೆ ಮನೆಗಳು ಚಲೋ ಚಲೋ ಸಿಗ್ತಾವ, ಅಲ್ಲಿ ಏನು ಸಿಟಿಗೆ ಹೋಗಂಗಿಲ್ಲ? ಸಿಟಿಗೆ ಹೋಗಂಗಿಲ್ಲ ಸರ್. ಯಾಕಂದ್ರೆ ನಮ್ಗೆ ಅವಾಗಿನಿಂದ ಅವರೇ ಹಿಡಿದಿವಲ್ಲ ಸರ್, 10 ರೂಪಾಯಿ ಕಡಿಮೆ ಆಗ್ರೆ ಅವ್ರಿಗೆ ಕೊಡ್ತೀವಿ ಸರ್. ನಾವು ಕಾಯಂ ಹಿಡಿದೀವಿ ಸರ್. ನಾವು ಅವ್ರಿಗೆ ಅವ್ರು ನಮಗ್ ಅವ್ರು ಮೋಸ ಮಾಡಿಲ್ಲ, ನಾವು ಅವ್ರಿಗೆ ಮೋಸ ಮಾಡಿಲ್ಲ ಸರ್. ಕರೆಕ್ಟ್ ಟೈಮ್ ಪ್ರಕಾರ ನಾವು ಕೊಡ್ತೀವಲ್ಲ, ಅವ್ರು ಯಾರೇನು ತಗಂಗಿಲ್ಲ ಸರ್. ನಮ್ಮಿಂದನೇ ಹಾಲು ಮಾಡ್ತಾರ, ಅವ್ರಿಗೆ ನಮಗೆ ಸರಿ ಹೋಗೋದು ಸರ್. ಅದಕ್ಕಾಗಿ ನಾವು ಎಲ್ಲಿಗೆ ರೈಚರ್ ಗೀಚರ್ ಕೊಟ್ಟಿಲ್ಲ ಸರ್. ನೀವು ಬಂದಂತ ಹಾಲು ನಿಮಗೆ ಉಳಿಯಂಗಿಲ್ಲ? ಉಳಿಯಂಗಿಲ್ಲ ಸರ್. ನಮಗೆ ಮನೆಗೆ ಉಳಿಸ್ಕೊಂಡ್ರೆ 1 ಲೀಟರ್ 2 ಲೀಟರ್ ಅಂದ್ರೆ ಮಸ್ತ್ ಆಯ್ತು ಸರ್. ಎಲ್ಲ ಹೋಟೆಲ್ಗಳಿಗೆ ಮನೆಗಳಿಗೆ ಹಾಕ್ತಿವಿ ಸರ್ ಅಷ್ಟೇ. ಅಂದ್ರೆ ನಿಮ್ಮ ಹಾಲು ಯಾವ್ದು ಇಲ್ಲೇ ಖರ್ಚಾಗಬಿಡ್ತದ, ಅದಕ್ಕೆ ನೀವು ಸಿಟಿಗೆ ಹೋಗೋ ಅಂತ ಸಂದರ್ಭ ಬಂದಿಲ್ಲ? ಸಿಟಿಗೆ ಹೋಗೋಕೆ ಸಂದರ್ಭ ಬಂದಿಲ್ಲ ಸರ್ ಇನ್ನ. ಅಂದ್ರೆ ಹಾಲು ಹಾಕ್ಸ್ಕೊಂಡವ್ರು ಕರೆಕ್ಟ್ ಆಗಿ ತಿಂಗಳ ದುಡ್ಡು ಕೊಡ್ತಾರ? ತಿಂಗಳ ಕೊಡ್ತಾರ ಸರ್. ಹೆಂಗ್ ಲೀಟರ್ ಮಾರ್ತೀರಿ ಹಾಲು ಊರಾಗ? ನಮ್ಮೂರಾಗ ನೋಡ್ರಿ ಸರ್, ರಾಯಚೂರಾಗ 60-70 ಅಂತಾರ, ನಮ್ಮೂರಾಗ 50-45 ಕೊಡ್ತಾರ ಸರ್ ಅಷ್ಟೇ. ಹಾಫ್ ಲೀಟರ್ ಒಂದೊಂದು ಲೀಟರ್ ತಗೊಂತಾರ? ಒಂದೊಂದು ಒಬ್ಬೊಬ್ರು ಲೀಟ್ರು 1/2 ಲೀಟರ್ ತಗೊಂತಾರ ಸರ್. ಒಬ್ಬೊಬ್ರು ಸಣ್ಣ ಮಕ್ಕಳಿಗೆ 10 ರೂಪಾಯಿ ಅಷ್ಟು ತಗೊಂತಾರ ಸರ್. ಹಂಗ ಮಾಡ್ತೀವಿ ಸರ್ ನಾವು. ಇದು ಹಾಲು ಮಾಡ್ತೀರಾ ಅಥವಾ ತುಪ್ಪ ಮೊಸರು? ತುಪ್ಪ ಮೊಸರು ಮಾಡ್ತೀವಿ ಸರ್. ತುಪ್ಪ ಮೊಸರು ಮಾಡಿ ಯಾರನ್ನ ಬಾಣಿತನ ಆದವ್ರಿಗೆ ಅಂತವ್ರಿಗೆ ಯಾರನ್ನು ಆರಾಮಿಲ್ಲಾರ್ದವ್ರು ತುಪ್ಪಕ್ಕೆ ತಿಂತಾರಲ್ಲ ಸರ್, ಮಾಡ್ತೀವಿ ಸರ್ ಅಂತವ್ರಿಗೆ. ಉಳ್ಕಿದ್ ನಮ್ಮ ಮನೆಗೆ ಮಾಡ್ಕೊಂತೀವಿ ಸರ್. ಇಲ್ಲ ಯೋಸು ಖರ್ಚು ವೆಚ್ಚ ತೆಗೆದು ಈಗ ಮೇವು ಹುಲ್ಲು ತೆಗೆದು ದಿನ ಎಷ್ಟು ಉಳಿತದ ಸರ್? ಎಲ್ಲ ಖರ್ಚು ಹೋದ್ರೆ 500 ರೂಪಾಯಿ ಖರ್ಚು ಹೋದ್ರೆ 500 ರೂಪಾಯಿ ಉಳಿತದ ನೋಡಿ ಸರ್ ಡೇಲಿ. ಏನಂದ್ರೆ ಸೆಗಣಿ ವರ್ಷಕ್ಕೆ ಒಂದು 18-20 ಟ್ರಿಪ್ ಸೆಗಣಿ ಆತದ ಸರ್ ಹೊಲಕ್ಕೆ ಎಲ್ಲ ಗೊಬ್ಬರ. ಅದರಿಂದ ನಾವು ಗೊಬ್ಬರ ಗಿಬ್ಬರ ತರೋದಿಲ್ಲ ಸರ್. ಏನಂತಂದ್ರೆ ಹಿರಿಯ ಡಿ ಎಪ್ಪು ಅದು ಗದ್ದೆಗೆ ಹಾಕುವಾಗ ತರ್ತೀವಿ ಸರ್, ಅದೇ ಸೇರ್ ಮಾಡಿಸ್ಬಿಡ್ತೀವಿ ಸರ್. ಆ ದನ ಕರಗಳಿಂದನೇ ಎಲ್ಲ ಇದು ಹೊಲಕ್ಕೆ ಇಲ್ಲಕ್ಕೆ, ಇಲ್ಲಾಂದ್ರೆ ಈ ನಮ್ಮ ಕಡೆ ಬೆಳೆ ಬೆಳೆಯಂಗಿಲ್ಲ ಸರ್. ಇದು ಬಿಳಿ ಮಣ್ಣು ಸರ್, ಇದು ಏನಿಲ್ಲ, ಈ ಕಡೆ ಸೊತ್ತುವಿಲ್ಲದ ಭೂಮಿ ಸರ್. ಆ ಕಡೆ ರಾಗಿಡ್ತಾರ ಅಂದ್ರೆ ಏನನ್ನ ಹತ್ತಿ ಗಿತ್ತಿ ಬರ್ಬೋದು, ನಮ್ಮ ಕಡೆ ಇದು ಸೊತ್ತುವಿದ್ರೇ ಬರ್ತಾವ ಸರ್, ಇಲ್ಲಾಂದ್ರೆ ಬರಂಗಿಲ್ಲ ಸರ್. ಈಗ ಎಮ್ಮೆಗೆ ದಿನ ಏನ್ ಹಾಕ್ತೀರಿ? ಯಾಕಂತಂದ್ರೆ ಬಹಳಷ್ಟು ಎಮ್ಮೆ ಅದಾವ, ಅವಕ್ಕೆ ಹುಲ್ಲು ಮೇವು ಹೆಂಗ್ ಸ್ಟಾಕ್ ಮಾಡ್ಕೋತೀರ ಸರ್? ನಾವು ಒಂದು ಸೂಪರ್ ನೈಪೇರ್ ಅಂತ ಒಂದು ಬಂದ ಸರ್ ಹುಲ್ಲು, ಅದ್ ಹಾಕಿವಿ ಸರ್ ಒಂದು ಗುಂಟಿ. ದಿನ 2.5 ತಗೊಂಬರ್ತೀವಿ ಸರ್. ತಗೊಂಬಂದು ಮುಂಜಾನೆ ದಾನ ಇಡ್ತೀವಿ ಸರ್, ಒಟ್ಟು ಶೇಂಗದಿಟ್ಟು ಅವೆಲ್ಲ ದಾನ ಇಡ್ತೀವಿ ಸರ್. ರಾತ್ರಿ ಒಂದ್ಸತಿ ನೀರು ಕುಡಿಸ್ತೀವಿ ಸರ್, ಮುಂಜಾನೆ ಒಂದ್ಸತಿ ನೀರು ಕುಡಿಸ್ತೀವಿ ಸರ್. ಮೇಸ್ಕೊಂಬರ್ತೀವಿ ಸರ್ ಅಡಿವಾಗ. ಹೊರಗಡೆ ಗುಡ್ಡ ಕೋತೀರ? ಗುಡ್ಡಕ್ಕೆ ಹೋತೀವಿ ಸರ್. ಗುಡ್ಡಕ್ಕೆ ಮಳೆಗಾಲದಾಗ ಹೋತೀವಿ ಸರ್. ಬೇಸಿಗೆಗಾಲ ಯಾವತ್ತು ಜನವರಿ ಬಂದ್ರೆ ಅಂತ ಕಟ್ಟೆ ಹಾಕ್ಬಿಡ್ತೀವಿ ಸರ್, ಮತ್ತೆ ಜೂನ್ ತನಕ ಕಟ್ಟೆಕ್ಕೆ ಮೇಯಿಸ್ತೀವಿ ಸರ್. ಬಿಡಂಗಿಲ್ಲ, ಬಿಸಿಲಿಗೆ ಜಾಸ್ತಿ ಇರ್ತಾವಲ್ಲ, ಹಾಲು ಕಡಿಮೆ ಆಗ್ಬಿಡ್ತಾವ. ಹಾಲು ಕಡಿಮೆ ಆಗೋದ್ರಿಂದ ನಾವು ಬಿಡಂಗಿಲ್ಲ ಸರ್, ಕಟ್ಟೆಕ್ಕೆ ಮೇಯಿಸ್ತೀವಿ ಸರ್. ಮೈ ತೊಳೆಯೋದು ಎಲ್ಲ ಟ್ಯಾಬ್ಲೆಟ್ ರೋಗಿಗೆ ಬಂದ್ರೆ? ರೋಗಿಗೆ ಬಂದ್ರೆ ಇಲ್ಲಿ ಪಶು ಇಲಾಖೆ ಅಂತ ಐತಿ ಸರ್ ಬಾಯ್ದಡ್ಡೆಗ, ಅವರು ಒಂದು ವೇಳೆ ಕರೆದ್ರೆ ಬರ್ತಾರೆ ಸರ್. ಬಂದ್ರಗಿನ ಇದು ಎಂತ ರೋಗಪ್ಪ ಅಂತಗಿನ ಕಣ್ಣು ಏ ಆರಾಮ ಆತದಪ್ಪ ಅಂತಾರ ಹೋತಾರ ಸರ್. ನಮ್ಮ ಅದೃಷ್ಟ ಇದ್ರೆ ಉಳಿತಾವ ಸರ್. ಇವಾಗ ಲಂಪಿ ಸ್ಕಿನ್ ವೈರಸ್ ಅಂತ ಬಂದ ಸರ್ ನಮ್ಮೂರಾಗ ಬಾಳ ಅಂದ್ರಗಿನ ರೈತರು ಏನಿಲ್ಲ ಅಂದ್ರೆ ಒಬ್ಬೊಬ್ರು 50-70 ಸಾವಿರ ತಂದ್ರೆ ಸರ್ ಎತ್ತುಗಳು ಔಜಿ ಸಂತಾಗಂತ. ನಮ್ಮ ಕಡೆ ಔಜಿ ರಾಯಚೂರು ಫೇಮಸ್ ಸರ್. ಎತ್ತುಗಳು ತಂದ್ರೆ ಸರ್ ಅವ್ಗೆ ಇಂತಿಂತ ದಪ್ಪ ಹುಣ್ಣು ಬಂದು ಲಂಪಿ ಸ್ಕಿನ್ ಬಂದು ದನಗಳು ಮೇವು ತಿನ್ಲಾರ್ದನೆ 20-15 ದಿನ ಸತ್ತಾವ ಸರ್. ಡಾಕ್ಟರ್ ಬಂತಾರ ನೋಡ್ತಾರ ಹೋಗ್ತಾರ ಸರ್. ಅವ್ರಿಗೆ ಅವ್ರು ಮಾಡೋ ಪ್ರಯತ್ನ ಮಾಡ್ತಾರೆ ಸರ್. ಇದು ಏನೋ ಏನಿಲ್ಲ ಸರ್, ಸುಮ್ಮನೆ ದನಗಳು ಸಾಯಕತ್ತವ. ನಮ್ಮ ದನಕ್ಕಿನ ಬಂದಿದ್ವು ಮೊನ್ನೆ ಒಂದು ತಿಂಗಳಿಂದ ಎಲ್ಲ ಬಾಯ್ದಡ್ಡಿ ಪಂಚಾಯತಿಂದ ಬಂದು ಎಲ್ಲ ದನಗಳಿಗೆ ಸೂಜಿ ಮಾಡಿ ಹೋಗ್ಯಾರ ಸರ್. ಎಲ್ಲ ವ್ಯಾಕ್ಸಿಜನ್ ಅಂತ ಬಂದವ ಅಂತ ಹೇಳಿದ್ರಿ ಸರ್ ಮಾಡ್ಯಾರ ಸರ್. ಅವಾಗ ಹಿಂದೆ ಏನು ಕಡಿಮೆ ಆಗ್ಬಿಟ್ಟಾವ ಸರ್, ಇವಾಗ ಏನಿಲ್ಲ ಅಷ್ಟಂತು. ಏನಾದ್ರು ಜಡ್ ಬಂತಪ್ಪ ಅಂತಂದ್ರೆ ಡಾಕ್ಟರ್ ತೋರಿಸ್ತೀರಿ, ನಿಮ್ ಕೈಲಾದಷ್ಟು ಪ್ರಯತ್ನ ಮಾಡ್ತೀರಿ, ಉಳಿದಷ್ಟು ಉಳಿತದ ಹೋದಷ್ಟು ಉಳ್ತಾವ. ಉಳಿದಷ್ಟು ಉಳ್ತಾವ ಸರ್. ನಮ್ ದೈವಿದ್ರೆ ಇರ್ತಾವ ಸರ್, ನಮ್ ದೈವ ಇಲ್ಲ ಅಂದ್ರೆ ಏನಂತಾರ ಸರ್ ಹಂಗೆ ಆತ ನೋಡ್ ಸರ್. ಇಲ್ಲ ಗೋವಿಂದ ಅವ್ರೆ, ಯಾಕಂತಂದ್ರೆ ಪಶು ಇಲಾಖೆ ಅದ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಜ್ಞರದಾರ, ಅಲ್ಲಿ ಹೋಗ್ಬೇಕು ಸರ್, ಕರ್ಕೊಂಡ್ಬರ್ಬೇಕು, ಕಡೆ ತಗೊಂಡು ಹೋಗ್ಬೇಕು, ಹಿಂಗೈತೆ ಅಂತ ಹೇಳಿ ಅಥವಾ ಚಲೋತ್ನಾಗಿತ್ತಪ್ಪ ಅಂದ್ರೆ ಹೊಡ್ಕೊಂಡು ಹೋಗ್ಬೇಕು. ಯಾಕಂತಂದ್ರ ರೊಕ್ಕದ ಮಾಲು ಅದನ್ನ ನಾವು ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ಲ. ಹೌದ್ ಸರ್, ನಾವು ಮಾಡೋ ಪ್ರಯತ್ನ ನಾವು ಮಾಡ್ತೀವಿ ಸರ್, ಎಲ್ಲ ದೇವ್ರ ಮೇಲೆ ಅಂತ. ನಾವು ನಮ್ಮ ಹಳೆ ಕಾಲದಿಂದ ಪದ್ಧತಿ ಪ್ರಕಾರ ನಾವು ಮಾಡ್ಕೊಂಡು ಬಂದೀವಿ ನೋಡಿ ಸರ್. ಹೊಸ ಪ್ರಕಾರ ಬಂದ್ರೆ ನಮ್ಮೂರಾಗ IIT ಅಂತ ಬಂದದ ಸರ್ ಇದು ರಾಯಚೂರು. IIT ಅಂತ ಬಂದ್ರಿಗಿ ನಮ್ಮ ರೈತರು ಭಾಳ ಜನ ಕೃಷಿ ಅವಲಂಬಿತವಾಗಿದ್ರಿಗಿನ ಭೂಮಿ ಎಲ್ಲ ಹೋದ್ರಿಗಿನ ಸ್ವಾವಲಂಬಿಕ ಜೀವನ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆಯಿಂದನೇ ನಮ್ಮ ಒಡವಾಟಿಯೊಳಗೆ ಹೈನುಗಾರಿಕೆ ಫೇಮಸ್ ಸರ್. ಈಗ ನೀವು ಒಂದು ಕುಂಟಿಗೆ ಆಕಳಿತ್ತು ಅಲ್ಲಿಂದ ಇಷ್ಟು ಬಳಕಂತ ಬಂದ್ರಿ ಅಂತಂದ್ರೆ ಇದನ್ನ ಮೇಂಟೈನ್ ಮಾಡೋದು ಹೆಂಗೆ? ಭಾಳ ಆಗ್ಬಿಡ್ತಾವಲ್ಲ, ಇದನ್ನ ನೀರು ಕುಡಿಸೋದು, ಹುಲ್ಲಾಕೋದು, ಕಟ್ಟೋದು, ಬಿಚ್ಚೋದು, ಮೇಯಿಸ್ಕೊಂಬರೋದು, ಹಾಲು ಹಿಂಡೋದು, ಮಾರೋದು, ರೊಕ್ಕ ಕಲೆಕ್ಟ್ ಮಾಡೋದು ಕಷ್ಟ ಆಗಿಲ್ಲ? ಕಷ್ಟ ಆತ ಸರ್. ಮತ್ತೆ ಬೇರೆಯವ್ರ ಕಡೆಗೆ ಹೋದ್ರೆ ನಾವು ಮಾಡ್ಬೇಕಲ್ಲ ಸರ್, ಮುಂಜಾನೆಯಿಂದ ಸಾಯಂಕಾಲ ತಾನು ಮಾಡ್ಬೇಕು. ಅವ್ನು ಕೂಲಿ ಕೊಟ್ರೆ ಕೊಡ್ತಾನೆ, ಇಲ್ಲಾಂದ್ರೆ ನಾಳೆ ಕೊಡ್ತೀವಿ ಅಂದ್ರೆ ನಾವು ಮನೆಗೆ ಉಪವಾಸ ಬೀಳ್ಬೇಕಲ್ಲ ಸರ್. ನಮ್ಮ ಕಷ್ಟ ನಾವು ಮಾಡಿದ್ರೆ ಸಾಯಂಕಾಲ ತನಕ ನಮ್ಮ ಕೈಯಾಗೆ ರೊಕ್ಕ ಬರ್ತಾವ. ಒಂದು 5 ಎಮ್ಮೆ ಇದು ಹಾಲು ಮಾರಿ ಅಂದ್ರೆ ಸರ್ ಒಂದು ಹೈಸ್ಕೂಲ್ ಮೇಸ್ಟರ್ಗೆ ಎಷ್ಟು ಬರ್ತದೆ ಸರ್ ಪಗಾರ? ಅಷ್ಟು ಬರ್ತದೆ ಸರ್ ಒಬ್ಬ ರೈತನಿಗೆ ಇವತ್ತಿನ ದಿನಮಾನ ಕಾಲದೊಳಗೆ. ಇಲ್ಲಪ್ಪ ನಾವು ಅದು ಜಾಬ್ಗೆ ಬನ್ಕಂತ ಹೋದ್ರೆ ಇವತ್ತಿನ ದಿನಮಾನ ಕಾಲದೊಳಗೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾ ಇದ್ದಾನೆ ಸರ್. ರೈತನ ಮಗ ಯಾವತ್ತು ಈ ನಮ್ಮ ಹಳ್ಳಿ ಕಡೆಯಲ್ಲಿ ಯಾವ 100 ಜನರಲ್ಲಿ 10 ಜನ ಆಗಿಲ್ಲ ಸರ್. ಎಲ್ಲ ವಿದ್ಯಾವಂತ ಹುಡುಗರೆಲ್ಲ ಇವಾಗ ಗ್ವಾಡೆ ಕಟ್ಟಕ, ಮೋರ ಮೊರಕ, ಹತ್ತಿ ಬಿಡಿಸಕ್ಕ ಹೆಣ್ಮಕ್ಳಿಂದ 200 ರೂಪಾಯಿ ಕೂಲಿಗೆ ಹೋಗಕತ್ತಾರ ಸರ್ ರೈತನ ಮಕ್ಕಳು. ಶ್ರೀಮಂತರ ಮಕ್ಕಳು ಶ್ರೀಮಂತರಾಗೇ ಉಳಿತಾ ಇದ್ದಾರೆ ಸರ್. ರಕ್ಕಿದ್ದವ್ರದ್ದು ಕಾಲ ಸರ್, ಬಡವ್ರದ್ದು ಇವತ್ತಿನ ದಿನಮಾನದೊಳಗೆ ಯಾವುದೇ ಒಂದು ಕಾಲ ಇಲ್ಲ ಸರ್. ಅದು ಏನೇನಿಲ್ಲ ರೈತರದ್ದು. ಈಗ ಹೈನುಗಾರಿಕೆಯಿಂದ ಮಾಡ್ಕೊಂಡು ಹೋದ್ರೆ ಚಲೋ ಲಾಭ ಆಗ್ತದೆ ಅಂತ ಹೇಳ್ತೀರಿ? ಲಾಭ ಆತ ಸರ್. ನಾವು ಮಾಡಿದಷ್ಟು ನಾವು ಕೈಲಾಗದಷ್ಟು ನಮ್ ಮಾಡೋದಿಂದ ಇರ್ತದೆ ಸರ್. ನಾವು ಮಾಡಲಾರ್ದ ಅದಕ್ಕೆ ಮೇವು ಹಾಕ್ಲಾರ್ದ ನಾವು ಒಂದ್ಸತಿ ಹಾಕಿ ಒಂದ್ಸತಿ ಬಿಟ್ರೆ ಅದು ಲಾಸ್ ಆತದ ಸರ್. ಅದು ಎಮ್ಮಿಗೆ ಕೋಣಗರ ಇದು ಬಿಡ್ತದ. ಕೋಣಗರ ಏನ್ ಮಾಡ್ತೀರಿ ಸರ್? ನಾವು ಕೋಣಗರ ಒಂದು ವರ್ಷದ ತನಕ ಕುಡ್ತೇವೆ ಸರ್ ಹಾಲು. ಆಮೇಲೆ ಮಳೆಗಾಲ ಬಂದಾಗ ಮೇವು ತಿಂದ್ರೆ ಬೇಸಾತ ಸರ್. ಅವ್ರ ಕೋಣಮರ ಮಾರಿ ಎಣ್ಗಾರ ತರ್ತೀವಿ ಸರ್ ನಾವು ಸಿಂಧನೂರು ಸಂತ್ಯಾಗ, ಸಿಂಧನೂರು ಸಂತ್ಯಾಗ ಜೆರ್ಸಿ ಬರ್ತವೆ ಸರ್ ಆಕಳ, ಜೆರ್ಸಿ ಆಕಳ ಮುರ್ರಾ ತಳಿ ಹರಿಯಾಣ ಬ್ರೀಡ್ ಎಲ್ಲ ಕರಗಳು ಬರ್ತವೆ ಸರ್, ಐದಾರು ಕೋಣ ಮಾರಿ ಅಲ್ಲಿ ಅಲ್ಲಿ ಸಂತಿಗೆ ಹೋಗಿ ತಗೊಂಬರ್ತೀವಿ ಸರ್. ನಮ್ಮ ವಾತಾವರಣ ರಾಯಚೂರು ಟೆಂಪ್ರವರಿ 35 ಇರ್ತದೆ ಸರ್ ಬಿಸಿಲು, 35 ಟೆಂಪ್ರವರಿ ಬಿಸಿಲಾಗ ಜೆರ್ಸಿ ಸೂಟ್ ಆಗಂಗಿಲ್ಲ ಸರ್, ಇಲ್ಲೇ ಹುಟ್ಟಿದ ಕರ ಆದ್ರೆ ಸೂಟ್ ಆಗ್ತಾವೆ ಸರ್, ನಮ್ಮ ಹಳ್ಳಿ ಕಾರ ದನ ಆದ್ರೆ ಸೂಟ್ ಆಗ್ತಾವೆ ಸರ್, ನಮ್ಮ ಮನೆಗೆ ಆಗುವಷ್ಟು ನಮ್ಗೆ ಹಾಲು ಬೇಸಿರ್ತಾವೆ ಸರ್, ತುಪ್ಪ ಗಿಪ್ಪ ಬೇಸ್ ನಂಬರ್ ಒನ್ ಬರ್ತದೆ ಸರ್ ನಮ್ಮ ಹಳ್ಳಿ ಕಾರ ದನ. ಓ ಜೆರ್ಸಿ ಅಷ್ಟೊಂದು ಬರಂಗಿಲ್ಲ ಸರ್, ನಮ್ಮ ಊರಲ್ಲಿ ಜೆರ್ಸಿ ಕಟ್ಟಿಲ್ಲ ಸರ್, ನಾನೇ ಇವಾಗ ಫಸ್ಟ್ ಕಟ್ಟಕತ್ತೀನಿ ಸರ್, ಒಂದು ಜೆರ್ಸಿ ತಂದಿನಿ ಸರ್, ಇನ್ನೂ ಒಂದು ತಿಂಗಳಾದ್ರೆ ಇತ್ತದ ಅದ್ರ ಪರಿಣಾಮ ಹೆಂಗಾದ ಇಂಕ ತಿಳಿದಿಲ್ಲ ಸರ್. ಬೆಳಿಗ್ಗೆ ಗೋವಿಂದ ಅವರೇ ಎಷ್ಟು ಗಂಟೆಗೆ ಹೇಳ್ತೀರಿ ಹಾಲು, ಎಷ್ಟು ಗಂಟೆಗೆ ಕರಿತೀರಿ, ಹೆಂಗ ಅದನ್ನ ಊರಾಗ ಹಾಕೋದು, ಎಷ್ಟು ಗಂಟೆಗೆ ಎಲ್ಲ ಹೆಂಗ್ ಮಾಡ್ತೀರಿ ಸರ್? ನಾವು ಮುಂಜಾನೆ 5 ಗಂಟೆಗೆ ಎದ್ದೇಳ್ತೀವಿ ಸರ್, 5 ಗಂಟೆಗೆ ಎದ್ದೇಳಿ ದಾನ ಇಡ್ತೀವಿ ಸರ್, ದಾನ ಇಟ್ಟು ಆಮೇಲೆ 6 ಗಂಟೆಗೆ ಎಲ್ಲ ನೋಡ್ಕೊಂತೀವಿ ಸರ್. ಆ ಹಾಲು ನೋಡ್ಕೊಂಡು ಎಲ್ಲ ಹೋಟೆಲ್ಗೆ ಹಾಕಿ ಬಂದು 7:30 ಹಾಕಿ ಬಂದು 2:30 ತಗೊಂಬರ್ತೀವಿ ಸರ್ ಮೇವು. ಮೇವು ತಗೊಂಬಂದು ಮೇವು ಮನೆಗೆ ಹಾಕಿ ಬಂದು ಹೊಲ್ದಾಗ ಕೆಲಸ ಮಾಡ್ಕೊಂತೀವಿ ಸರ್. 10 ಗಂಟೆ ತನಕ ಕೆಲಸ ಮಾಡ್ಕೊಂಡು 11:10 ಬಿಡ್ತೀವಿ ಸರ್ ಮೈಯಾಗ, ಮತ್ತೆ 4 ಗಂಟೆಗೆ ಬರ್ತೀವಿ ಸರ್ ಸಾಯಂಕಾಲ. ಸಾಯಂಕಾಲ ಬಂದು ಕಟ್ಟೆ ಹಾಕಿ ಹಾಲು ನೋಡ್ಕೊಂಡು ಹೋಟೆಲ್ಗೆ ಹಾಲು ಹಾಕಿ ಬಂದು ರಾತ್ರಿ ಕರಗಳಿಗೆ ನೀರು ಕುಡಿಸಿ ಕರಗಳನ್ನೆಲ್ಲ ಒಂದೆಲ್ಲ ಕಟ್ಟೆ ಹಾಕಿ ಏನನ್ನ ಕಸ ಗಿಸ ಇದ್ರೆ ತೆಗೆದು ಮತ್ತೆ ಮುಂಜಾನೆ ಮತ್ತೆ ಹೋಗ್ತೀವಿ ಸರ್. ನಾವು ಮುಂಜಾನೆ 2 ತಾಸು ಸಾಯಂಕಾಲ 2 ತಾಸು ಆಗಲಲ್ಲಿ ಮೇಯಿಸ್ಬೇಕು ಸರ್. ಇದ್ರಾಗ ಕೃಷಿ ಅವಲಂಬಿತವಾದ್ರೆ ಬೇಸಾದ ಸರ್, ಅದು ಇದಂತೂ ಹೋದ್ರೆ ಏನಿಲ್ಲ ಸರ್. ಇವತ್ತಿನ ದಿನಮಾನದಾಗ ಬೆಂಗಳೂರದಾಗ 15,000 ಸಂಬಳ ಕೊಟ್ಟರೆಗಿನ ಕರೆಂಟ್ ಬಿಲ್ ಅದು ಇದಂತ ಎಲ್ಲ ಲಾಸ್ ಆಗ್ತದೆ ಸರ್. ಓದೋರು ಮಿಗಿಲೋದು 1,000 ರೂಪಾಯಿ ಉಳಿಯಂಗಿಲ್ಲ ಸರ್ ಅಲ್ಲಿ. ಇಲ್ಲಿ ನಮ್ಮ ಊರಿನಾಗ ನಾವು ಇದೇ ಪದ್ಧತಿಯನ್ನು ಪ್ರಕಾರ ಹೋದರೆ ನಮ್ಮ ರೈತರಿಗಿನ ಏನು ಸಾವಿಲ್ಲ ಸರ್. ಇದು ಸರ್ಕಾರದಿಂದಗಿನ ನಮ್ಮ ರೈತರಿಗೆ ಇವಾಗ ದನ ಸೆಡ್ ಅಂತ ಬಂದ ಸರ್, ಯಾವುದೇ ಒಂದು ಕಾರ್ಯಗಳಾಗಿಲ್ಲ ಸರ್ ನಮ್ಮ ಊರಿನೊಳಗೆ. ಮಾಡ್ಕೋಬೇಕಲ್ಲ, ಕೃಷಿ ಇಲಾಖೆಗೆ ಹೋಗ್ಬೇಕು ಅಥವಾ ನಮ್ಮ ನಿಮ್ಮ ಗ್ರಾಮ ಪಂಚಾಯತಿಗೆ ಹೋಗ್ಬೇಕು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅದಲ್ಲ ವಿಚಾರ. ಅವು ಉದ್ಯೋಗ ಆದ್ರೆ ಅದ್ರಾಗೆಲ್ಲ ಇದಾವ ಸರ್, ನಮ್ಮಂತ ಬಡವ್ರು ತಿಳಿಯಂಗಿಲ್ಲ ಸರ್. ನಾವು ಅವ್ರ ನಂಬರ್ಗಳು ಹೋದ್ರೆ ನಿಮ್ಮ ಹೊಲದ ಪಾಣಿ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಬ್ಯಾಂಕ್ ಅಕೌಂಟ್ ಕೊಡ್ರಿ ಅಂತ ಕೇಳ್ತಾರೆ ಸರ್. ಕೊಡ್ಬೇಕು ಇರ್ತದಲ್ಲ ಕಾಗದ ಪತ್ರ ಸಾಮಾನ್ಯವಾಗಿ ಕೊಡ್ತೀವಲ್ಲ ಸರ್. ಕೊಟ್ಟ ಮೇಲೆ ನೀವು ಕಟ್ಟಿಗೆರಿ ಆಮೇಲೆ ಬಿಲ್ ಎತ್ತು ಕೊಡ್ತೀವಿ ಅಂತಾರೆ ಸರ್. ನಾವು ಕಟ್ಟಿದ ಮೇಲೆ ಅವ್ರು ಬಿಲ್ ಎತ್ತು ಕೊಡಂಗಿಲ್ಲ ಸರ್, ಅದಕ್ಕೆ ಹೋಯ್ತು ಇದಕ್ಕೆ ಹೋಯ್ತು ಎಲ್ಲ ಮಾಡಿ ಮುಗಿಸಿಬಿಡ್ತಾರೆ ಸರ್. ಅದನ್ನ ಬಹಳ ಜನಕ್ಕೆ ದನಕರಗಳಿಗೆ ರೋಗ ಬಂದ್ರಗಿನ ಡಾಕ್ಟರ್ಗಳು ಅಷ್ಟೊಂದು ಕೇರ್ ಮಾಡಂಗಿಲ್ಲ ಸರ್. ಇದಿಷ್ಟು ನಮ್ಮ ಒಡವಾಟಿ ಆಗಿರಲಿ, ಬಿಜನಗೇರಿ, ಬಾಯ್ದಡ್ಡಿ, ಗೋಸನಗರ, ರಾಜಲಬಂಡ, ಕುರುಬದಡ್ಡಿ, ಇದಿಷ್ಟುದೊಳಗೆ ಹೈನುಗಾರಿಕೆ ಫೇಮಸ್ ಸರ್. ಇವಾಗ ಹೈನುಗಾರಿಕೆ ಫೇಮಸ್ ಆಗ್ಬಿಟ್ಟ ಸರ್. ಇದಿಷ್ಟು ಒಂದು ಡೈರಿ ಫಾರಂ ಆದರೆ ಗೌರ್ಮೆಂಟ್ ಇಂದ ಒಂದು ತಿಂಗಳ ಹಾಲು ಒಂದು 15 ದಿನಕ್ಕೆ ಹಾಲು ಹಾಕಿದ್ರೆಗಿನ ಗೌರ್ಮೆಂಟ್ ನಮ್ಗೆ ಏನನ್ನ ಸಹಾಯ ಮಾಡ್ತದೆ ಸರ್, ಸಹಾಯ ಮಾಡ್ತದೆ ಸರ್. ಹಾಲು ಉತ್ಪಾದಕ ಸಂಘ ಅಂತ ಎಲ್ಲ ಆದ್ರೆ ಇಂಥ ಸಂಘ ಅಂತ ಆತಾವ ಸರ್, ಅವ್ರು ಪ್ರೋತ್ಸಾಹ ಧನಕ್ಕಿನ್ನು ಕೊಡ್ತಾರೆ ಸರ್ ಗೌರ್ಮೆಂಟ್ ಇಂದ. ನಮ್ಮ ರೈತರಿಗೆ ಭಾಳ ಉಪಯೋಗ ಆತದೆ ಸರ್. ಹೊಲದಾಗ ಹತ್ತಿಟ್ಟಿವಿ ಸರ್, ಹತ್ತಿಟ್ಟು 30,000 ಖರ್ಚು ಮಾಡೀವಿ ಸರ್. ಮಳೆ ಇಲ್ಲಾರ್ದಾಗ ಮಳೆ ಜಾಸ್ತಿ ಬಂದು ಕಾಯೆಲ್ಲ ಕೊಳತೋಗಿ ನಾವು ಲಾಸ್ ಆಗ್ಬಿಟ್ಟಿವಿ ಸರ್. ಇವಾಗ ಹೈನುಗಾರಿಕೆನೇ ನಮ್ಮನ್ನ ಗಟ್ಟಿಗಿಡ್ದದ ಸರ್. ರೈತರನ್ನ ಹಿಡಿಬೇಕು, ರೈತರನ್ನ ಯಾವತ್ತಿ ಗಟ್ಟಿ ಇಡಬೇಕಂದ್ರೆ ಹೈನುಗಾರಿಕೆ ಒಂದು ಟಗರು ಸಾಕಾಣಿಕೆ ಸರ್. ಭೂಮಿ ತಾಯಿ 1 ವರ್ಷ ಕೊಡ್ತಾಳೆ ಸರ್, 2 ವರ್ಷ ಹೋಯ್ತಂದ್ರೆ ಹೋಯ್ತು ಸರ್. ಟಗರ, ಕೋಳಿ, ಕುರಿ ಇಂಥವು ಮಾಡಿಕೊಂಡ ಅದಕ್ಕಾಗಿ ರೈತ ಈ ಇವತ್ತಿನ ದಿನಮಾನದಾಗ ಬದುಕಕ್ಕತ್ತಾನ ಸರ್. ಇಲ್ಲ ಸರ್, ಈ ಮಳೆ ರಾಯಿ ಬಂದು ಎಲ್ಲ ಕೆಡಿಸ್ಬಿಡ್ತಾನೆ ಸರ್. ಮಳೆ ರಾಯಿ ಬಂದು ಎಲ್ಲ ಕೆಡಿಸ್ಬಿಟ್ಟು ಕವಳೆ ಹಾಕಿದ್ರೆ ಕವಳೆ ಆಗಿರ್ತಾವ, ಮಳೆ ಬಂದು ಎಲ್ಲ ಮಕ್ಕಂಬಿಟ್ಟು ನೀರು ಬಂದು ಎಲ್ಲ ಕೊಳ್ತೋಗಿ 3-4 ದಿನಕ್ಕೆ ಮಳಕೆ ಬಂದು ಬಿಡ್ತಾವ ಸರ್. ರೈತ ಸಾಲ ಮಾಡಿ ಸೂಲ ಮಾಡಿ ತಂದಿರ್ತಾನೆ ಸರ್, ಅವ್ನಿಗೆ ಏನು ಉಳಿಯಂಗಿಲ್ಲ ಸರ್. ಲಾಸ್ಟ್ಗೆ ಉಳಿಯೋದು ಅವ್ನಿಗೆ ಕುಡಿ ಎಣ್ಣೆ ಒಂದೇ ಮಿಗಳ್ತಾನೆ ನೋಡಿ ಸರ್. ಇಲ್ಲ, ಆ ವಿಚಾರಕ್ಕೆ ನಾವು ಹೋಗಬಾರ್ದು. ಯಾಕಂದ್ರೆ ರೈತ ನಿಷ್ಠೆಯಿಂದ ದುಡಿಬೇಕು. ನಿನ್ನಂಗೆ ವಿಚಾರ ಮಾಡ್ಕೊಂಡು ದುಡಿದ್ರಪ್ಪ ಅಂತಂದ್ರೆ ಯಾವುದೋ ಒಂದು ಹೋತಪ್ಪ ಅಂದ್ರೆ ಯಾವುದ್ರಲ್ಲಿ ಕೈ ಹಿಡಿತದೆ. ಸಮಗ್ರವಾಗಿ ಕೃಷಿಯನ್ನು ಮಾಡಬೇಕು. ಒಬ್ಬ ರೈತ ಒಂದೇ ಬೆಳೆ ಪದ್ಧತಿ ಮಾಡಬಾರ್ದು ಸರ್. ಹತ್ತಿ ಆಗಲಿ, ಮೆಣಸಿನಕಾಯಿ ಆಗಲಿ, ಕಾಯಿಪಲ್ಲೆ ಆಗಲಿ, ನಮ್ಮ ರಾಯಚೂರು ಒಳಗೆ ಫೇಮಸ್ ಆಗಿ ಇದು ಕಾಯಿಪಲ್ಲೆ ಮಾರ್ಕೆಟ್ ಸರ್. ನಮ್ಮ ಊರಿನೊಳಗೆ ಎಲ್ಲರೂ ಕಾಯಿಪಲ್ಲೆ ಹೈನುಗಾರಿಕೆ ಒಳಗೆ ಫೇಮಸ್ ಆಗ್ಬಿಟ್ಟಾರ ನೋಡಿ ಸರ್. ಭತ್ತಗಿತ್ತ ಮನೆಗೆ ಅಷ್ಟು ಹಾಕಂದ್ ಹಾಕ್ಸಂತಾರೆ, ಒಂದು 10 ಕ್ವಿಂಟಲ್ 15 ಕ್ವಿಂಟಲ್ ಅಂದ್ರೆ ಮಾರ್ಕೊಂಬರ್ತಾರೆ ಸರ್. ಅಂದ್ರೆ ಒಟ್ಟಿನಲ್ಲಿ ನಿಮಗೆ ಹಾಲು ಮಾಡೋದ್ರಿಂದ, ಹೈನುಗಾರಿಕೆ ಮಾಡ್ಕೊಂಡಿದ್ರಿಂದ ಇಲ್ಲಿ ಕೃಷಿಯಲ್ಲಿ ನಿಮಗೆ ಲಾಭ ಆಗದ? ಲಾಭ ಆಗೈತೆ ಸರ್. ತಿಂಗಳಿಗೆ ಹಾಲು ಮಾರಿದ್ರೆ ಸರ್ 30,000 ಬಂದ್ರೆ 5,000-10,000 ಅವಕ್ಕೆ ಖರ್ಚು ಆದ್ರೆ 20,000 ಉಳ್ತೇವೆ ನೋಡಿ ಸರ್. ಈಗ ಮನೆ ಮುಂದೆ ಟಗರ್ ಕಟ್ಕೊಂಡಿಲ್ಲ, ಅವಕತೆ ಹೆಂಗ? ಅವಾಗ ಮುಂಜಾನೆ ಕೊಯ್ಕೊಂಬರ್ತೀವಲ್ಲ ಸರ್, ಕೊಯ್ಕೊಂಬಂದಿದ್ದು ಹುಲ್ಲು ಹಾಕ್ತೀವಿ ಸರ್. ಹುಲ್ಲು ಹಾಕಿದ್ದು ಸಾಯಂಕಾಲ 3 ಗಂಟೆಗೆ ಬಿಡ್ತೀವಿ ಸರ್ ಮೇಯಕ. ಹಿಂಗೆ ಮೇಯ್ದು ಅವೇ ಓತಾವೆ ಸರ್, ಮನೆಗೆ ಓತಾವೆ. ರಾತ್ರಿ ಕಾಳು ಇಡ್ತೀವಿ ಸರ್, ಜೋಳದ ಕಾಳಾಗಲಿ ಸಜ್ಜಿ ಕಾಳಾಗಲಿ ಅಂತ ಕಾಳು ತಂದು ಇಡ್ತೀವಿ ಸರ್. ಈಗ ಸಣ್ಣ ಮರಿ ಇರ್ತಾವಲ್ಲ, ಎಷ್ಟು ತಿಂಗಳು ಮರಿ ತೊಗೊಂಬರ್ತಿ ಸರ್? ನಾವು 4 ತಿಂಗಳು ಮರಿ ತಂದ್ರೆ 7,000 ಅಂತ ಕೊಡ್ತಾರೆ ಸರ್. ಇವಾಗ ಸಂತಿ ಒಳಗೆ ನಾವು ಒಂದು 4 ತಿಂಗಳು ಮೇಯಿಸಿದ್ರೆ 10,000 ಹೋಗ್ತಾವ ಸರ್ ಒಂದು ಟಗರ. 4 ತಿಂಗಳಿಗೆ 3-4,000 ರೂಪಾಯಿ ಲಾಭ. ಇವಾಗ ಜನವರಿದಾಗ ತಂದಿವಿ ಅಂದ್ರೆ ಜೂನು, ಜುಲೈ, ಆಗಸ್ಟ್ರಾಗ ಇದು ಬಕ್ರಿ ಅಂತ ಬರ್ತದೆ ಸರ್ ನಮ್ಮ ರಾಯಚೂರಾಗ ಹಬ್ಬ. ಅದಕ್ಕೆ ನಮ್ಮ ಈ ಜನವರಿದಾಗ ತಂದು ಬಿಡ್ತಾರೆ ಸರ್ ನಮ್ಮೂರಾಗ. ಒಬ್ಬೊಬ್ರು 5-10 ರೈತರು ಅವಾಗ ಬೇಸಿಗೆಲ್ಲ ಕೆಲಸ ಇರಂಗಿಲ್ಲ ಸರ್. ಇವು ಕುರಿ ಮೇಯಿಸಿಗಳು ಇದೆಲ್ಲ ಮಾಡ್ತಾರೆ ಸರ್. ಇವೆಲ್ಲ ಮಾಡಿ ಆಮೇಲೆ ಟಗರ್ ಮಾರ್ಕೊಂತಾರಲ್ಲ ಸರ್, ಆ ಬಂದಿದ್ದ ರಕ್ತದಿಂದ ಹೊಲದಾಗ ಉಳುಮೆ ಮಾಡ್ಕೊಂತಾರೆ ಸರ್. ಬೀಜ ಗೊಬ್ಬರ ಕೂಲಿಯರು ಗಿಲ್ಲರು ಮಾಡ್ಕೊಂತಾರೆ ಸರ್. ಇಲ್ಲಾಂದ್ರೆ ನಮ್ಮ ರೈತರಿಗೆ ಏನಿಲ್ಲ ಸರ್. ಎಷ್ಟು ನೀವು ಎಷ್ಟು ಅದಾವ ಈಗ ಟಗರು? ನಾನು ಇವಾಗ ಮೂರೈದು ಸರ್. ಮೂರು ಅಂತಂದ್ರೆ ಎಷ್ಟಕ್ಕೊಂದು ತೊಗೊಂಬಂದಿವ್ ನಾ? ಇದು 4,000 ತಂದಿದ್ದು ಸರ್, ಅವು 5,000 ತಂದಿದ್ದು ಸರ್. ಅವು ಎಷ್ಟು ತಿಂಗಳ ತಂದು? ಮೂರು ತಿಂಗಳ ಆಗ್ಯಾವ ನೋಡಿ ಸರ್. ಇನ್ನೊಂದು 2 ತಿಂಗಳಿಗೆ ಮಾರಕ್ ಬರ್ತದ? ಇನ್ನೊಂದು 2 ತಿಂಗಳಿಗೆ ಮಾರಕ್ ಬರ್ತದೆ ಸರ್. ಜನವರಿ ಹೋದ್ಮೇಲೆ ಫೆಬ್ರವರಿದಾಗ ಮಾರ್ಬೇಕು ನೋಡಿ ಸರ್. ಈಗ 4,000 ತಂದಿಲ್ಲ, ಇದು ಎಷ್ಟಕ್ಕೆ ಹೋಗ್ಬೋದು? ಇದು ಮೊನ್ನೆ ಕೇಳ್ಯಾರ ಸರ್, 11,000 ಕೇಳ್ಯಾರ ಸರ್, ಕೊಟ್ಟಿಲ್ಲ ಸರ್. ನಾವು ಆ ಕಡೆ 5,000 ತಂದಿಲ್ಲ. ಅವು ಅವು 7,000 ಕೇಳಕತ್ತಾರ ಸರ್, ಕೊಟ್ಟಿಲ್ಲ ಸರ್. ನಾವು 4,000 ತಂದಿದ್ದು 7,000, 3,000 ಆಯ್ತು. ಇನ್ನೊಂದು 2 ತಿಂಗಳಾದ್ರೆ ಒಂದು ಇನ್ನೊಂದು 2,000 ರೂಪಾಯಿ ಆಗ್ತದೆ. ಒಂದು 10 ಟಗರ್ ತಂದಿವಿ ಅಂದ್ರೆ ಒಂದು 5 ತಿಂಗಳು ಮೇಯಿಸಿದ್ರೆ ಒಂದೊಂದು ಟಗರ್ಕ ಒಂದೊಂದು 1,000 ಬೀಳ್ತದೆ ಸರ್. ಒಂದು ತಿಂಗಳಕ್ಕೆ 1,000 ತಿಂಗಳಿಗೆ 1,000 ಖರ್ಚು? ಖರ್ಚು ಸರ್, ಖರ್ಚು ನಾವು ಕಾಳು ತಂದ್ಕೋಬೇಕು ಸರ್. ಕಾಳು ಸಜ್ಜೆ ಆಗಲಿ ಶೇಂಗದ ಹಿಟ್ಟು ಆಗಲಿ ಏನನ್ನ ತಂದು ಇಟ್ಟರೆ ಬೇಸ್ ಬರ್ತಾವೆ ಸರ್. ಬೇಸ್ ಬಂದು ಎಲ್ಲ ರೈತರಿಗೆ ಅಂದರೆ ಹೈನುಗಾರಿಕೆ ಕೃಷಿ ಇವೆರಡಿಂದನೇ ರೈತರು ಸರ್. ಇಲ್ಲ ಅವಾಗೇನು ಜಾಸ್ತಿ ಕೇರ್ ಮಾಡಂಗಿಲ್ಲ, ಬಿಟ್ಬಿಟ್ರಪ್ಪ ಅಂತಂದ್ರೆ ಹೊಲದೆಲ್ಲ ಸುತ್ತಾಡ್ಕೊಂಬಂದು ಮತ್ತೆ ತಮ್ಮ ಜಾಗಕ್ಕೆ ತಾವು ಬರ್ತಾವೆ. ತಮ್ಮ ಜಾಗಕ್ಕೆ ತಾಮ್ ಬರ್ತಾವೆ ಸರ್. ಅವ್ರಿಂದ ಏನು ಇಬ್ಬಂದಿಲ್ಲ ಸರ್. ನಾವು ಮುಂಜಾನೆ ಉಲ್ಕೊಯ್ಕೆ ಬಂದ್ರೆ ಸಾಯಂಕಾಲ ತನಕ ಮೇಯ್ತಾವೆ, ಹಿಂಗೆ ಬಿಡ್ತು ಸರ್. ಮೈಕಂತ ಮೈಕಂತ ಯಾವಾಗ ಒತ್ತು ಮುಣಿಗ್ಯದಂದ್ರೆ ಓದ್ತಾವೆ ಸರ್ ಮನೆಗೆ. ಅವು ಈಗ ಮತ್ತೆ ಕೋಳಿ ಅದಾವಲ್ಲ ಮನೆ ಮುಂದೆ ತಿರುಗಡಕತ್ತಾವಲ್ಲ, ಅವ್ ಹೆಂಗ? ಒಂದು ಕೋಳಿ ತಗೊಂಬಂದಿದ್ವಿ ಸರ್, ಒಂದು ಕೋಳಿಯಿಂದ ಮೊನ್ನೆ ಖಾರುಣ್ಣಿ ಅಂತ ಬರ್ತದೆ ಸರ್. ಖಾರುಣ್ಣಿಗೆ ನಮ್ಮ ಕಡೆ ಫಾಲಂ ಇದೆಲ್ಲ ಕೊಯ್ತಾರಲ್ಲ ಸರ್, 120 ಕೋಳಿ ಆಗಿದ್ವಿ ಸರ್, 50 ಕೋಳಿ ಮಾರಿ ಸರ್. ಇವಾಗ ಒಂದು ರೋಗ ಬಂದು ಅವಾಗ ಲಂಪಿ ಸ್ಕಿನ್ ಬಂದಾಗ ಅವಾಗಿನ ಏನಾಗಿದ್ವಿ ಅಂತ ಸರ್, 20 ಕೋಳಿ ಸತ್ತೋದು ಸರ್. 125 ಕೋಳಿ ಆಗಿದ್ವ? ಹಾ, 120 ಕೋಳಿ ಆಗಿದ್ವಿ ನೋಡಿ ಸರ್. ಒಂದು ಕೋಳಿ ಮಾರಿ ಎಬ್ಬಿಸಿದ ನೈದು ಮಾರಿ ತಾನೇ ಬರ್ತಾವ ಸರ್. ಕುಲದ ಕೋಳಿಗಳು? ಹಾ, ಕುಲದ ಕೋಳಿಗೆ ಎಲ್ಲ ತಿರುಗಿಸ್ಬಿಡ, 20 ದಿನಕ್ಕೆ ಬಂದ್ಬಿಡ್ತಾವ ಸರ್ ಮೊಟ್ಟೆಯಿಂದ. ಒಂದು ಏನ್ ಮೊಟ್ಟೆ ಹಾಳಾಗಲಾರ್ದಂಗ ಚಲೋ ಜವಾರಿ ಕೋಳಿ? ಹಾ, ಜವಾರಿ ಕೋಳಿ ಸರ್. ಒಂದು ಗುಂಜು ಮಾರಿದ್ರೆ 3,000 ಆತ ಸರ್ ಒಂದುಂಜು. ಒಂದೊಂದುಂಜ ಒಂದೊಂದು ಉಂಜ ಅದು ಮತ್ತೆ ಅದು ಚಿಕನ್ ಏನನ್ನ ಮಾಡಿ ಸರ್ ಬಹಳ ಟೇಸ್ಟ್ ಇರ್ತದೆ ಸರ್. ಇದು ನಾವು ತರ್ತೀವಲ್ಲ ಸರ್, ಅವಕ್ಕೆ ಇಂಜೆಕ್ಷನ್ ಮಾಡಿರ್ತಾರೆ ಸರ್ ರೆಕ್ಕಿ ಒಳಗೆ, ಅದು ಇಂಜೆಕ್ಷನ್ ಮಾಡಿ ತಿಂತೀವಲ್ಲ ಸರ್, ಅದು ಅಷ್ಟೊಂದು ಮನುಷ್ಯರಿಗೆ ಒಳ್ಳೇದಲ್ಲ ಸರ್. ಇವು ನಾಟಿ ಕೋಳಿನೇ ಗುಣ. ವರ್ಷಕ್ಕೆ ಅಂದಾಜಾಗಿ ಎಷ್ಟು ಕೋಳಿ ಮಾರ್ತೀರಿ? ನಾವು ವರ್ಷಕ್ಕೆ ಒಂದು 20-30 ಕೋಳಿ ಮಾರ್ತೀವಿ ಸರ್. ಈ ಮಳೆ ಪಳೆ ಬಂದು ಸತ್ತೋತ ಸರ್, ಸತ್ತೋದ್ರಿಗೆ ನಾವು ಬಿಟ್ಟಿಲ್ಲ ಸರ್. ಹಂಗೆ ನಮ್ಮ ಮನೆಯಾಗ ಹಿಂಗೆ ಅದಕ್ಕೆ ಇದಕ್ಕೆ ಮಾಡ್ಕೊಂಡಿವಿ ಸರ್. ನಿಮ್ಗೆ ಅವಾಗ ಹಬ್ಬ ಹುಣ್ಣಿಮೆಗೆ ಕೊಯ್ಕೊಂಡ್ ತಿನ್ನಕ್ಕೆ ಅವೆಲ್ಲ ಬೇಕಾಗ್ತದೆ? ಹಾ, ಹಬ್ಬ ಹುಣ್ಣಿಮೆಗೆ ಅದಕ್ಕೆ ಇದಕ್ಕೆ ಬೀಗರು ಬಂದಾಗ ಕೊಯ್ಕೊಂತೀವಿ ಸರ್. ಅಂತಂದ್ರೆ ಒಂದು ವರ್ಷದಾಗ ನಿಮ್ಗೆ ಒಂದು 20-30 ಕೋಳಿಯಿಂದ ಆದಾಯ ಅದ? ಹಾ, ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರಗಿನ ಎಲ್ಲ ಹೋದ್ರಗಿನ 15,000 ಇರ್ತದೆ ಸರ್ ಆದಾಯ. ಜೊತೆಗೆ ಮತ್ತೆ ನಮಗೆ ಬೇಕಾದಾಗ ಜವಾರಿ ಮೊಟ್ಟಿ ಮಾಂಸ ನಮಗೆಲ್ಲ ಸಿಗ್ತದೆ. ಹಾ, ಜವಾರಿ ಮೊಟ್ಟಿಗಿಟ್ಟು ನಮ್ಮ ಮನೆಗೆ ಇರ್ತದೆ. ಅಂದ್ರೆ ಕೋಳಿ ಸಾಕಾಣಿಕೆಗೂ ಕೂಡ ಇದಕ್ಕೇನು ಖರ್ಚಿಲ್ಲ? ಕೋಳಿ ಸಾಕಾಣಿಕೆ ಏನ್ ಖರ್ಚಿಲ್ಲ ಸರ್. ರೈತರು ಮಾಡ್ಕೋಬೇಕು ಅಂದ್ರೆ ಕಷ್ಟ ಬೀಳ್ಬೇಕು ನೋಡಿ ಸರ್. ಯಾವ್ರೇ ಒಬ್ಬ ರೈತ ಆಗ್ಲಿ ದುಡ್ದು ತಂದ ರೊಕ್ಕನ ಸೀದಾ ಮನೆಗೆ ತಂದ್ರೆ ಯಾವ ರೈತ ಸಾಲದೊಳಗೆ ಬೆಳಂಗಿಲ್ಲ ಸರ್. ತಂದಿದ್ದ ರೊಕ್ಕೆಲ್ಲ ಹೋಲ್ಸೇಲು ಅದಕ್ಕೆ ಇಡ್ತಾರ ಸರ್ ಮನ್ಯಾಗ ಹೆಂಡತಿ ಮಕ್ಕಳು ಉಪವಾಸ ಆಗಿ. ಮತ್ತೆ ತರಕಾರಿ ಸೊಪ್ಪು ಗಿಪ್ಪು ಬೆಳಿತೀವಿ ಅಂತಂದ್ರಲ್ಲ, ಅದು ಹೆಂಗ? ಅವು ಕೊತ್ತಂಬರಿ ಪಾಲಕ್ ಪಲ್ಲೆ ಕುದಿನ ಚೌಳಂಬರಕಾಯಿ ಇದೆಲ್ಲ ಹಾಕ್ತಿವಿ ಸರ್. ರೈತರು ಮಾರ್ಕೆಟ್ಗೆ ತಗೊಂಡು ಹೋಗ್ತೀವಿ ಸರ್ ರಾತ್ರಿ. ದಿನಾಲು ಬರ್ತಾವ ಮಾರ್ಕೆಟ್ಗೆ ನಿಮ್ಗೆ ಕಾಯಿಪಲ್ಲೆ? ಆ ಮಾರ್ಕೆಟ್ ನಾವು ಕಾಯಿ ಮಾರ್ಕೆಟ್ ಹಿಡಿದೀವಿ ಸರ್ ರೈಚೂರಾಗ. ಬೈಲ್ಕುಂಟ ಅಂತ ಐತಲ್ಲ ಸರ್ ಹಿಡಿದೀವಿ ಸರ್. ರಮೇಶ ತಾಯಮ್ಮ ನರಸಮ್ಮನ ಅವರ ಅಂಗಡಿ ಹಿಡಿದೀವಿ ಸರ್. ಅವ್ರ ಅಂಗಡಿಗೆ ನಾವು ಕಾಯಿ ಹಾಕ್ತಿವಿ ಸರ್ ಕುದಿನಿ. ಅಂದ್ರೆ ವಾರಕ್ಕೆ ಎಷ್ಟು ಬರ್ತದೆ ಕಾಯಿಪಲ್ಲೆಯಿಂದ ರೊಕ್ಕ? ಅದು ಡೇಲಿ ಒಂದು 1,200 1,000 ರೂಪಾಯಿ ತನಕ ಬರ್ತದೆ ಸರ್ ದಿನಾಲು. ದಿನಾಲು ಸರ್ ಕೊಡ್ಬೇಕು ನೀವು ಕಾಯಿಪಲ್ಲೆ ತರಕಾರಿ ಸೊಪ್ಪೆಲ್ಲ? ಅವ್ರು ಯಾವಾಗ ಬೇಕಂತಾರೆ ಸರ್, ಅವ್ರು ಸಾಯಂಕಾಲ ಬೇಕಂದ್ರೆ ಸಾಯಂಕಾಲ ಕೊಯ್ದುಕೊಂಡು ಹೋಗಿ ಕೊಟ್ಟು ಬರ್ಬೇಕು ಸರ್. ನಾವು ಕುದಿನ ಕೊತ್ತಂಬರಿ ಯಾವ್ದನ್ನ ಆಗಲಿ ನೋಡ್ರಿ, ದಿನದ ಆದಾಯ ನಿಮ್ಗೆ ಹಾಲಿಂದ ಖರ್ಚು ತೆಗೆದು 500 ಹೇಳಿದ್ರಿ, ತರಕಾರಿಯಿಂದ 1,000 ಹೇಳಿದ್ರಿ, 1,500 ರೂಪಾಯಿ ಆತ ದಿನ? ದಿನ ಡೇಲಿ 1,500 ಆತ ನೋಡ್ ಸರ್. ಅಂದ್ರೆ ಈಗ 45,000 ಆತ ತಿಂಗಳಕ್ಕೆ? ತಿಂಗಳಿಗೆ 45,000 ಸರ್. ಮತ್ತೆ ಗೊಬ್ಬರ ಬೇರೆ ನಿಮ್ದೆಲ್ಲ ತೊಗರಿ ಮೆಣಸಿನಕಾಯಿ ಮತ್ತೆ ಇವು ಹತ್ತಿ ಇವು ಆದಾಯ ಬೇರೆ, ಟಗ್ರಿನ ಆದಾಯ ಬೇರೆ? ಎಲ್ಲ ಆತ ಸರ್. ಮೊನ್ನೆ ಒಂದು 30 ಕ್ವಿಂಟಲ್ ಕವಳೆ ಮಾರಿದ್ವಿ ಸರ್ ಇದೆ ರಾಯಚೂರು ಗಂಜಿನಾಗ, 2,300 ರೂಪಾಯಿ ಹೋಯ್ತು ಸರ್ ಕವಳೆ. ಈ ವರ್ಷ ಗುಣ ಸರ್ ಕವಳೆದ ರೇಟ್ ಸ್ವಲ್ಪ ಏರಿ ಅದ, ಇಲ್ಲಾಂದ್ರೆ ರೈತರಿಗೆ ಏನು ಉಳಿದಿಲ್ಲ ಸರ್. 1,800 ರೂಪಾಯಿ ಸರ್ ಒಂದು ಮಸಾಲ. ಊರಾಗ ಒಂದು ಮನೆ ಐತಿ, ಮತ್ತೆ ಊರ್ ಹೊರಗೆ ನಿಮ್ಮ ಹೊಲದಾಗ ಒಂದು ದೊಡ್ಡ ಚಲೋ ಮನೆ ಕಟ್ಸ್ಕೊಂಡ್ರಲ್ಲ, ಇದು ಹೆಂಗ ಹೈನುಗಾರಿಕೆ ಮೇಲೆ ಕಟ್ಸ್ಕೊಂಡ್ರೆ ಹೆಂಗ? ಇವು ದನ ಪನ ಮಾರಿದ್ವು ನಾವು ಹೊಲದಾಗ ಮಾಡಿದ್ವು, ಹಂಗೆ ಸಾಲ ತಗೊಂಬಂದು ಎಲ್ಲ ಸಾಲ ತೀರಿಸಿದ್ವಿ ಸರ್. 15 ಲಕ್ಷ ಆಯ್ತು ಸರ್ ಮನೆ ಕಟ್ಟಕ. 15 ಲಕ್ಷ ಆದ್ರೆ ಸಾಲ ಮಾಡಿದ್ವಿ ಸರ್. ನಮ್ಮ ರೊಕ್ಕ ಒಂದು 5 ಲಕ್ಷ ಇದ್ವಿ ಸರ್, 10 ಲಕ್ಷ ತಂದಿದ್ವಿ ಸರ್ ಅಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಟ್ಬಿಟ್ಟಿವಿ ಸರ್. ಅಂದ್ರೆ ಈಗ ಮನೆ ಕಟ್ಸಕ ನಿಮ್ಗೆ ಎಷ್ಟು ಬಿತ್ತು ರೊಕ್ಕ? 15 ಲಕ್ಷ ಆಯ್ತು ನೋಡಿ ಸರ್. ನಾವು ಮನೆಯವರೇ ಮಾಡಿ ಕೊರಚು, ಕೂಲಿಯವ್ರ ನಟ್ಟಿಲ್ಲ, ಬೇಲ್ದಾರ ಒಬ್ಬರೇ ಬಂದರು ಸರ್. ಊರಾಗೊಂದು ಮನೆ ಐತಿ ಸರ್. ಅಲ್ಲಿ ಇರ್ಬೇಕಾಗಿತ್ತಲ್ಲ ಮಾಡ್ಕೊಂಡ್ರಿ ಖರ್ಚು ಸರ್? ಅಲ್ಲಿ ಒಂದು ಮನೆ ಐತಿ ಸರ್, ಹಳೆ ಮನೆ ಐತಿ, ಹುಡುಗರು ಪಡಕ್ರ ಜಗ್ಗೆ ಇದೆ ಸರ್, ಅಲ್ಲಿ ದನ ಕರ ಇರ್ತಾವ ಸರ್ ನಮ್ಗ, ಅದಕ್ಕಾಗಿ ಅಲ್ಲಿ ದನ ಗಿನ ಕಟ್ಟಕ ಆತದ ಅಂತ ಆ ಮನೆಗಿನ ಇರ್ತು ಸರ್, ಹಾಲ್ಗಿಲ್ಲ ಅಲ್ಲಿ ಅಲ್ಲೇ ನೋಡ್ಕೊಂತೀವಿ ಸರ್. ಸುಮ್ನೆ ಬಂದು ಇಲ್ಲೇ ಹೊಲದಾಗ ಜಲ್ದಿ ಹೇಳ್ತೀವಿ, ಜಲ್ದಿ ಮಾಡ್ಕೊಂತೀವಿ ಸರ್. ಅನುಕೂಲ ಆಗ್ತದೆ ಯಾಕಂತಂದ್ರೆ ಕೆಲಸ ಮಾಡಕ ಪಟ್ಟಣ ಹೊಲದಾಗ ಇರ್ತೀವಿ, ಬಾಗಲ್ ತೆಗೆದಿವಪ್ಪ ಅಂತಂದ್ರೆ ನಮ್ಮ ಹೊಲದ ಮುಖ ನೋಡ್ತೀವಿ ಸರ್. ನಾವು ಅಲ್ಲಿ ಊರಾಗಿದ್ರೆ ಇಲ್ಲಿ ಕಳ್ಳರ್ ಬೇಸಿಲ್ಲ ಸರ್ ನಮ್ಮೂರಾಗ. ದಗಡಿಕೆ ಆತದ? ಹಾ, ದಗಡಿಕೆ ಆತದ. ಏನಿಲ್ಲ ಅಂದ್ರೆ ರಾತ್ರಿ ಹತ್ತಿ ಇಟ್ಟು ಬಂದಿವಿ ಅಂದ್ರೆ ಮುಂಜಾನೆ ತಗೊಂಬರ ಬರಸಿಲ್ಲ ನೋಡ್ ಸರ್, ನಮ್ಗೆಲ್ಲ ಇದ್ಕೊಂಡು ಹೋಗ್ಬಿಡ್ತಾರೆ ಕಳ್ರು. ನಮ್ಗೆ ಬೇಕಾಗಿದ್ದವ್ರ ನೋಡಿದ್ರೇನು ಸರ್ ಅವ್ರು ಇಲ್ಲಿಟ್ಟಾರಂತ ಎಲ್ಲರ ಮಕ್ಕಳ ಮೇಲೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಬಂದ್ರೇನು ಚೀಲ ಹೊತ್ಕೊಂಡ್ರೂ ಅದು ರೈಚೂರಾಗ ತೂಕದಂತ ಮಾಡ್ತಾರೆ ಸರ್. ಆ ತೂಕದಾಗ ಹೋಗಿ ಮಾರ್ಬಿಡ್ತಾರೆ ಸರ್. ಅಷ್ಟೇ, ರೈತರು ಎಲ್ಲವನ್ನೂ ಗಮನಿಸ್ಬೇಕು. ಹಾ, ರೈತರು ಎಲ್ಲವನ್ನು ಗಮನಿಸಿದ್ರೆ ರೈತ ಸರ್ ಇಲ್ಲಪ್ಪ ಅದು ಯಾವಾಗ ಮಾಡ್ಬೇಕಂದ್ರೆ ರೈತ ಏನೂ ಇಲ್ಲ ಸರ್ ರೈತಂದು ಇವಾಗ ದಿನಮಾನದಾಗ. ಹೆಂಗ್ ಅನ್ಸತ್ತೀರಿ ಗೋವಿಂದ ಅವ್ರೆ, ಈಗ ಡಿಗ್ರಿ ಮುಗಿಸಿಕೊಂಡು ಹೊಲ್ದಾಗ ಬಂದು ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರಲ್ಲ, ಮತ್ತೆ ಇದು ಚಲೋ ಅನ್ಸುತ್ತಾ, ಏನ್ ನೌಕರಿ ಮಾಡೋದು ಚಲೋ ಅನ್ಸುತ್ತಾ ಸರ? ನೌಕರಿ ಮಾಡಿದ್ರೆ ಚಲೋ ಸರ್, ಇದಂದ್ರೆ ಇದು ಬಹಳ ಕೆಲಸ ಸರ್. ಈ ಮಳೆಗಾಲದಾಗ ದುಡಿಬೇಕು, ಬೇಸಿಗೆಗಾಲದಾಗ. ಅವ್ರಿಗೇನು ಸರ್ ಗೌರ್ಮೆಂಟ್ ನೌಕರಿ ಇದ್ದವ್ರಿಗೆ ತಣ್ಣಗಿರ್ತಾರೆ ಸರ್, ನಮ್ದು ಏನಿದು ಮಾಡ್ಬೇಕು ನೋಡಿ ಸರ್, ಅದು ಟೆನ್ಷನ್ ಇರ್ತದೆ ಸರ್ ಅದು ಮಾಡ್ಬೇಕು. ಇದೇನು ಸರ್ ನಾವು ದಿನಚರಿ ದಿನ ಮಾಡೋ ಕೆಲಸ ಇರ್ತದೆ ಸರ್. ಅವ್ರು ಇಲ್ಲಿಂದ ಧಾರವಾಡಕ್ಕೆ ಹಾಕ್ತಾರೆ ಸರ್, ಧಾರವಾಡದಿಂದ ಮೈಸೂರಿಗೆ, ಒಂದಲ್ಲಿ ಇರಂಗಿಲ್ಲ ಸರ್, ನಾವು ಒಂದಲ್ಲಿದ್ದೇ ಎಲ್ಲ ಮಾಡ್ಕೊಂತೀವಿ ಸರ್. ಅದಕ್ಕೆಲ್ಲ ಮತ್ತೆ ಶುಗರು ಬಿ ಪಿ ಅವು ಸೀಟಾಗಿ ಹಳ್ಳಿಗೆ ನಿಮ್ಗೆ ಆರೋಗ್ಯ ಗಟ್ಟಿರ್ತದೆ? ಆರೋಗ್ಯ ಗಟ್ಟಿರ್ತದೆ ಸರ್. ನಾವು 35 ಟೆಂಪ್ರವರಿ ಬಿಸಿಲು ಇದ್ರಿಗೇನು ದನ ಹೊಡ್ಕೊಂಡು ಹೋಗ್ತೀವಿ ಸರ್ ಹೊರಗ. ಅವರು ನೌಕರಿ ಬಂದವ್ರು 20 ಇದ್ರಿಗೇನು ಬರಂಗಿಲ್ಲ ಸರ್, ಹೊರಗೆ ಮನೆಗೆ ಇರ್ತಾರೆ ಸರ್. ಈಗ ಅನ್ಸತ್ತೀರಿ ಕೃಷಿ ಮಾಡಕ್ಕಂತ ಹೋದ್ರಿ ನಿಮ್ಮ ಜೊತೆ ನಿಮ್ಮ ಮನೆಗ ಎಷ್ಟು ಜನ ಇದ್ರಿ ಮಾಡಾರ? ನಮ್ಮಪ್ಪ ನಮ್ಮಮ್ಮ ಸರ್, ನಮ್ಮಕ್ಕ ನಮ್ಮ ತಂಗಿದಿಲ್ಲ ಸರ್. ನಮ್ಮಕ್ಕನ ನಮ್ಮ ತಂಗಿನ ಅಕ್ಕ ನಮ್ಮ ಮಲಯಾಬಾದ್ ಕೊಟ್ಟಿವಿ ಸರ್, ತಂಗಿನ 1000 ಕೊಟ್ಟಿವಿ ಸರ್. ನಂದು ಮದುವೆ ಆಯ್ತು ಸರ್ ಹೋದ ವರ್ಷ. ಎಲ್ಲ ಒಕ್ಕಲ್ತನ ಮೇಲೆ ಮಾಡಿದ್ರಿ ಮನೆ ಮದುವೆ ಅವು ಇವು ಎಲ್ಲ ಖರ್ಚು ಎಲ್ಲ? ಎಲ್ಲ ಒಕ್ಕಲ್ತಾನೆ ಸರ್. ನಮ್ಮ ದೊಡ್ಡಪ್ಪನವರು ಎಲ್ಲರೂ ಇದೆ ಸರ್ ಒಕ್ಕಲ್ತನದಾಗ, ಹೈನುಗಾರಿಕೆ ಕೃಷಿ ಇದೆ ಸರ್, ಏನಿಲ್ಲ ಸರ್. ಏನ್ ಹೇಳಕತ್ತೀರಿ ನಿಮ್ಮಂತ ಓದ್ದವರಿಗೆ ಅಥವಾ ನೌಕರಿ ಹುಡ್ಕೊಡೋರಿಗೆ ಹೆಂಗ ಇಂಥವೆಲ್ಲ ಮಾಡ್ಕೊಂಡು ಹೋದ್ರೆ ಚಲೋ ಅಂತೀರ ಹೇಳಿ ಹೇಳ್ತೀರಿ ನಿಮ್ಗೆ? ಅವ್ರು ದೈವ ಇದ್ರೆ ನೌಕರಿ ಆದ್ರೆ ಅದ್ರ ನನಗೆ ನೌಕರಿ ಆಗ್ಲಿಲ್ಲಪ್ಪ ಅಂದ ನಮ್ಮ ಫ್ರೆಂಡು ಒಬ್ಬ ಇದ್ದ ಸರ್, ನೌಕರಿ ಆಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡೆ ಸರ್. ಅಂತ ಕೆಲಸ ಯಾವತ್ತಿಗೆ ಮಾಡ್ಬಾರ ಸರ್ ನಮ್ಮ ಹಣೆ. ನಾವು ಹೆಂಗ ನಮ್ಮ ಬದುಕ್ಬೋದು, ದುಡ್ದು ಬದುಕ್ತೀನಿ ಅನ್ನೋ ಧೈರ್ಯ ಬೇಕು. ದುಡ್ದು ಗೌರ್ಮೆಂಟ್ ನೌಕರಿ ಆಗ್ಲಿಲ್ಲ ಅಂದ್ರೆ ಸಿಂತಿಲ್ಲ ಸರ್. ಈ ದೇಶಕ್ಕೆ ಬೇಕಾಗಿ ನಾವು ಸೈನಿಕರ ಐತೆ ಸರ್, ಯಾ ನೌಕರಿ ಆಸ್ತಿ ಏನ್ ಮಾಡಂಗಿಲ್ಲ ಸರ್. ಸೈನಿಕ ಇದ್ರೆ ದೇಶ ಕಾಪಾಡ್ತಾನ, ರೈತ ಇದ್ರೆ ಜಗತ್ತಕ್ಕೆ ಅನ್ನ ಆಗ್ತಾನೆ ಸರ್ ಇವತ್ತು ದಿನದಾಗ. ಅದಕ್ಕೆ ನಾವು ರೈತರಾಗಬೇಕು, ನಾಗರಿಕರಾಕೊಂಡು ಚಲೋತ್ತಂಗೆ ನಮ್ಮ ಇರುವಂತಹ ಭೂಮಿಯಲ್ಲಿ ದುಡಿದು ನಾವು ಬದುಕ್ತೀನಿ ಅನ್ನೋದು ಒಂದು ಛಲ ಬೇಕು. ಹೌದು ಸರ್, ಛಲ ಇರ್ಬೇಕು ಸರ್. ಛಲ ಇದ್ರೆ ಮನುಷ್ಯ ಸರ್, ಇಲ್ಲಪ್ಪ ಅಂದ್ರೆ ಅದು ಏನಕ್ಕೆ ಇಲ್ಲ ಸರ್. ಅದು ಬರೋದಿದ್ರೆ ಬರ್ತದೆ ಸರ್, ಬರಲಾರ್ದಕ್ಕೆ ಸುಮ್ಮನೆ ಒದ್ದಾಡಿ ಎಲ್ಲ ಆದ್ಮೇಲೆ ಏನ್ ಆಗ್ಲಿಲ್ಲಪ್ಪ ಅಂತ ಮನಸ್ಸಿಗೆ ಹಚ್ಕೊಂಡು ಏನ್ ಮಾಡ್ಕೊ ಸಾಯೋದಕ್ಕಿಂತ ಇದ್ದು ಸಾಧಿಸ್ಬೇಕು ಸರ್. ಇದ್ದು ಸಾಧಿಸ್ಬೇಕು. ನಮ್ಮನ್ನ ಯಾರು ಮಾತಾಡಿರ ಇವನ್ಗೆ ಅದಾಗ್ಲಿಲ್ಲ ಇದಾಗ್ಲಿಲ್ಲ ಅಂತಾರಲ್ಲ ಸರ್, ಅವ್ರೆದ್ರಿಗೆ ನಾವು ಬಾಳಿ ತೋರಿಸಿದಾಗ ಅವರೇ ನಮ್ಮಲ್ಲಿಗೆ ಬರ್ತಾರೆ ಸರ್. ನಮ್ಮನ್ನ ಯಾರ ಟೀಕೆ ಮಾಡಿರ್ತಾರಲ್ಲ ಸರ್, ಅವರೇ ನಮ್ಮ ಕಾಲಲ್ಲಿಗೆ ಬರುವಂತ ನಾವು ಬರ್ಬೇಕು ಸರ್. ಅವ್ರು ನನಗೆ ಹಿಂಗಂದ್ರೆ ಅಂತ ನಾವು ಅದು ಮಾಡಿಕೊಳ್ಳೋದು, ವಿಷ ಕುಡಿಯೋದು, ನೇಣಾಕೋದು ಮಾಡ್ಕೊಳಕ್ಕೆ ಹೋಗಿ ಬರ ಸರ್. ವಿದ್ಯಾವಂತ ಯಾವುದೇ ಒಬ್ಬತ್ತಾಗಲಿ ಎಲ್ಲ ರೈತರ ಮಕ್ಕಳಿಗೆ ಇವತ್ತಿನ ದಿನದಾಗ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ನಮ್ಮ ರೈತರ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಸರ್. ಹಳ್ಳಿ ನಮ್ಮ ಊರಿನೊಳಗೆ ಸರ್ 120 ಜನ ಹುಡುಗರು ಸಾಲಿ ಓದಿ ಡಿಗ್ರಿ ಮುಗಿಸಿ ಇವಾಗ ಬೈಲ್ದಾರ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಸರ್. ಇದು ಸರ್ಕಾರ ಯಾವುದೇ ಒಂದು ಕೊರೋನಾ ಬಂತು ಸರ್, ಅವಾಗ ನಮ್ಮ ರೈತರೆಲ್ಲ ಲಾಸ್ ಆದರು ಸರ್. ವಿದ್ಯಾವಂತರಿಗೆ ಯಾವುದೇ ಒಂದು ಉದ್ಯೋಗನೇ ಕರಲಿಲ್ಲ ಸರ್. ಓದಿ ಓದಿ ಎಲ್ಲರೂ ಲಾಸ್ ಆಗ್ಬಿಟ್ಟಾರೆ ಸರ್. ಬಡವರು ತಂದೆ ತಾಯಿ ದುಡಬೇಕು, ಮಕ್ಕಳು ಧಾರವಾಡ ಅದು ಇದು ಕೋಚಿಂಗ್ ಹೋಗ್ಬೇಕು ಸರ್. ಕೋಚಿಂಗ್ ಹೋಗಿ ಎಲ್ಲ ಲಾಸ್ ಆಗಿ ಇಲ್ಲಿ ಬೆಳೆ ಇಲ್ಲ, ಅಲ್ಲಿ ಅವ್ರ ಕೊಡೋಕೆ ಇವ್ರ ಕೈಯಾಗ ರಾಕಿಲ್ಲ ಸರ್. ಎಲ್ಲ ಲಾಸ್ ಆಗಿ ಭಾಳ ಜನ ಹುಡುಗರು ಹೋಗಿಗಿನ್ನು ತಿರುಗಿ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ದುಡಿಸ್ಕೊಂಡು ತಿನ್ನಕತ್ತಾರೆ ಸರ್ ಇಷ್ಟು ಮಾಡಿದ್ರಿಗಿನ. ಒಳ್ಳೇದು ಗೋವಿಂದ ಅವರೇ, ಬಹಳಷ್ಟು ಖುಷಿಯಿಂದ. ಅಂತಂದ್ರೆ ನಿಮ್ಗೆ ನೌಕರಿ ಸಿಕ್ಕಿಲ್ಲ ಅಥವಾ ನೌಕರಿ ಯಾಕೆ ಮಾಡಬೇಕು, ಇರುವಂತಹ ಭೂಮಿಯನ್ನ ಚಲೋತ್ನಾಗಿ ದುಡಿಬೇಕು ಎಂಬಂತ ಒಂದು ವಿಚಾರದೊಂದಿಗೆ ನೀವು ಸಿಟಿಯಲ್ಲಿ ಪಕ್ಕದಲ್ಲಿದ್ರು ಕೂಡ ಯಾವುದೇ ಒಂದು ವ್ಯಾಮೋಹಕ್ಕೆ ಒಳಗಾಗದೆ ತಂದೆಯವರ ಮಾರ್ಗದರ್ಶನದಲ್ಲಿ ನಿಮ್ಮ ತಂದೆ ತಾಯಿಗಳ ಒಂದು ಹಾರೈಕೆಯಲ್ಲಿ ಚಲೋತ್ನಾಗಿ ಕೃಷಿಯನ್ನು ಮಾಡ್ಕೊಂಡು ಹೋಗಿದ್ರೆ ನಮಗಂತೂ ಬಹಳ ಖುಷಿ ಆಯ್ತು ನಿಮ್ದೆಲ್ಲ ನೋಡಿ. ಊರವರೆಗೆ ಒಂದು ಚಲೋ ದೊಡ್ಡ ಮನೆ ಕಟ್ಟಿಸ್ಕೊಂಡಿರಿ, ಟಗರು ಸಾಕಾಣಿಕೆ ಅದ, ಕೋಳಿ ಸಾಕಾಣಿಕೆ ಅದ, ಹೈನುಗಾರಿಕೆ ಅದ, ಎರಡು ಎತ್ತ ಹಾಕೊಂಡಿರಿ, ಈಗ ಹತ್ತಿ ಅದ, ತೊಗರಿ ಅದ, ಮೆಣಸಿನ್ಕಾಯಿ ಅದ, ಸೊಪ್ಪ ಅದ. ಹಿಂಗ್ ಮಾಡ್ಕೊಂಡಾಗ ಒಂದ್ರಲ್ಲಿ ಹೋಯ್ತು ಅಂತಂದ್ರೆ ಇನ್ನೊಂದ್ರಲ್ಲಿ ನಮ್ಗ ದೇವ್ರ ಕೈ ಹಿಡಿತಾನ ಸರ್. ಒಂದೇ ಹತ್ತಿ ಇಟ್ಟಿವಂದ್ರೆ ಸರ್ ಅವು ಬೆಳೆ ಬಂದ್ರೆ ಬರ್ತದೆ ಸರ್, ಇಲ್ಲಾಂದ್ರೆ ಮಳೆ ಜಾಸ್ತಿ ಬಂದ ಅಂದ್ರೆ ಕಾಯಿ ಕೊಳತೋಗಿ ಎಲ್ಲ ಲಾಸ್ ಆಗ್ಬಿಡ್ತದೆ ಸರ್. ಸಾಲದವನಿಗೆ ಸಿಗಂಗಿಲ್ಲ, ರೈತನಿಗೆ ಸಿಗಂಗಿಲ್ಲ ಸರ್. ಈ ರೀತಿಯಾದಂತಹ ಒಂದು ವಿಚಾರಗಳನ್ನ ರೈತ ಬಾಂಧವರು ಗಮನದಲ್ಲಿ ಇಟ್ಟುಕೊಂಡು ತಲೆಗೆ ಇಟ್ಟುಕೊಂಡು ಕೃಷಿಯನ್ನ ಮಾಡಿದ್ರೆ ಒಳ್ಳೆ ಬದುಕನ್ನ ಮಾಡಬಹುದು. ರೈತ ಬಾಂಧವರು ಈ ಸಮಗ್ರ ಕೃಷಿ ಎಲ್ಲರಿಗೂ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತ ಹೇಳಬಹುದು. ಇರುವಂತಹ ಭೂಮಿಯಲ್ಲಿ ಅಲ್ಪ ಸ್ವಲ್ಪ ಎಲ್ಲಾ ಬೆಳೆಗಳನ್ನ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡು ಹೋದರೆ ದಿನನಿತ್ಯದ ಆದಾಯಕ್ಕೆ ಖರ್ಚಿಗೆ ಅನುಕೂಲ ಆಗ್ತದೆ. ನಿಮ್ಮ ವಿಚಾರಗಳನ್ನು ನಮ್ಮ ಯುವಜನರು ಕೃಷಿಕರು ಗಮನಿಸಲಿ ಅಂತ ಹೇಳ್ತಾ ಗೋವಿಂದ ಅವರೇ ಚಲೋ ಒಕ್ಕಲ್ತನ ಮಾಡಕತ್ತೀರಿ, ನಿಮ್ಮ ಮುಂದಿನ ಎಲ್ಲ ಯೋಜನೆಗಳು ಚಲೋ ಆಗಲಿ, ನಿಮ್ಮ ಕೃಷಿ ಅನುಭವಗಳು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಒಡವಟ್ಟಿ ಗ್ರಾಮದ ಪದವೀಧರ ಯುವ ರೈತ ಗೋವಿಂದ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ದಿನಾಂಕ 16/1/2023 ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶತೆ ಶೇಕಡ 33 ಸೆಂಟಿಮೀಟರ್, ಕನಿಷ್ಠ ಉಷ್ಣಾಂಶತೆ 16 ಸೆಂಟಿಮೀಟರ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆದ್ಯತೆಯ ಪ್ರಮಾಣ ಶೇಕಡ 58% ಮತ್ತು ಕನಿಷ್ಠ ಆದ್ಯತೆಯ ಪ್ರಮಾಣ ಶೇಕಡ 22% ಇರುವ ಸಾಧ್ಯತೆ ಇದೆ. ಹಾಗೂ ಗಾಳಿಯ ವೇಗ ಸರಾಸರಿ 12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಇನ್ನು ಕೃಷಿ ಆಧಾರಿತ ರೈತರಿಗೆ ಸಲಹೆಗಳು ಈ ರೀತಿಯಾಗಿವೆ. ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳು ತೇವಾಂಶ ಶೇಕಡ 11-12, ದ್ವಿದಳ ಧಾನ್ಯಗಳ ತೇವಾಂಶ ಶೇಕಡ 9, ಎಣ್ಣೆಕಾಳುಗಳು ಶೇಕಡ 8 ಮತ್ತು ತರಕಾರಿ ಬೀಜಗಳು ಶೇಕಡ 5-6%. ಇದರಿಂದ ಹೆಚ್ಚು ದಿನ ಕೆಡದಂತೆ ಬೀಜಗಳನ್ನು ಸಂರಕ್ಷಣೆಗೆ ಮಾಡಬಹುದು. ಜೊತೆಗೆ ಉಗ್ರಾಣ ಕೀಟದ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಸಾಮಾನ್ಯವಾಗಿ ಪ್ರಸ್ತುತ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆಯು ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ಡನ್ನು ಬೆಚ್ಚಗಿಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲಗಳಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಕಡಲೆ ಬಿತ್ತನೆ ಕುರಿತಾದ ಸಲಹೆಗಳು ಈ ರೀತಿ ಇವೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 ಗ್ರಾಂ ಚಿಕ್ಸಿ ಮ್ಯಾಜಿಕ್ ಮತ್ತು 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಾಂಟೈನಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಸಿಂಪರಣೆಗೆ 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಕಾಪಾಡಬೇಕು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಇನ್ನು ಹತ್ತಿ ಬೆಳೆಗಾರರಲ್ಲಿ ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟೋವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಇನ್ನು ತೊಗರಿ ಬೆಳೆಗಾರರಲ್ಲಿ ಈ ರೀತಿ ಸಲಹೆಗಳಿವೆ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ತೊಗರಿಯನ್ನು ಕಟಾವು ಮಾಡಬೇಕು. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿಚೀಲದಲ್ಲಿ ಶೇಖರಿಸಿ ಇಡಬೇಕು. ಜೋಳದಲ್ಲಿ ಸೈನಿಕ ಉಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ರಂತೆ ಮೋಹಕ ಬೆಲೆಗಳನ್ನು ಅಳವಡಿಸಬೇಕು ಅಥವಾ 2.0 ಗ್ರಾಂ ಮೆಟೆರಿಜಿಯಂ ಎನಿಸೋಪ್ಲಿಯೇ ಅಥವಾ 2.0 ಗ್ರಾಂ ಮೆಟೆರಿಜಿಯಂ ರಿಲೈ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಮ್ ಎಚ್ 5 SG ಅಥವಾ 0.25 ಮಿಲಿಲೀಟರ್ ಕ್ಲಾರೋಟ್ರಿ ನಿಲಿಪ್ರೋಲ್ 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಇನ್ನು ಶೇಂಗಾ ಬೆಳೆಗಾರರಲ್ಲಿ ಕಟಾವು ಮಾಡಿದ ಶೇಂಗಾಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕೊಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಸೂರ್ಯಕಾಂತಿ ಬೆಳೆಗಾರರಲ್ಲಿ ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮೆಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾ ಕೊನೋಜೋಲ್ ಅಥವಾ ಪ್ರತಿ ಲೀಟರ್ಗೆ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗೆ 1 ml ಡೈಫೆನಾಕೊನೋಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WPಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಭತ್ತ ಬೆಳೆಗಾರರಲ್ಲಿ ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಬೆಳೆಯಬಹುದು. ಮೆಣಸಿನಕಾಯಿ ಬೆಳೆಗಳಲ್ಲಿ ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿಗೆ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇದಾಗಿತ್ತು ಇಂದಿನ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೇಳುಗರೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತು ಸಿರಿತನದ ಸಿರಿಧಾನ್ಯಗಳು ಎಂಬ ಸರಣಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು, ಕಲಬುರಗಿ ಮತ್ತು ಹೊಸಪೇಟೆ ಕೇಂದ್ರಗಳಿಂದ ಪ್ರತಿ ಬುಧವಾರ ಸಂಜೆ 7:20 ಪ್ರಸಾರವಾಗಲಿದೆ. ಒಟ್ಟು 52 ಕಂತುಗಳಲ್ಲಿ ಈ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಗಳ ಪ್ರಾಯೋಜಕರು ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ತಪ್ಪದೇ ಕೇಳಿ ಸಿರಿತನದ ಸಿರಿಧಾನ್ಯಗಳು ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ 7:20. ಶಾಸ್ತ್ರೀಯ ಕನ್ನಡ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಹಾಗೂ ಇತಿಹಾಸ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ. ಈ ಸರಣಿಯ ಪ್ರಾಯೋಜಕರು ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಕೇಂದ್ರ, ಭಾರತೀಯ ಭಾಷಾ ಸಂಸ್ಥಾನ, ಮೈಸೂರು. ಉಲಿ ಉಯ್ಯಾಲೆ ಉಯ್ಯಾಲೆ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 8:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಬಹುದು. ಈಗ ಕೇಳಿ ಪರಶಪ್ಪ ಸಾಧು ಮತ್ತು ಸಂಗಡಿಗರಿಂದ ತತ್ವಪದಗಳು. ಕಳ್ಳಗಂಜಿ ಕಾಡು ಒಕ್ಕರೆ ಹುಲಿ ತುಂಬುವಾದ ಬಿಡದೆ, ಹುಲಿಗಂಜಿ ಹುತ್ಮ ಒಕ್ಕರೆ ಸರ್ಪ ಕತ್ತದೆ ಬಿಡದೆ, ಕಾಲಕಂಜಿ ಭಕ್ತನಾದರೆ ಕರ್ಮ ತುಂಬುವದೆ ಬಿಡದೆ, ನಮ್ಮಂತ ವೇಷ ಡಾಂಬಕರಿಗೆ ಶಿವ ಒಲಿ ಎಂದರೆ ಹೇಗೆ ಒಲಿಯುವನಯ್ಯ ಕೂಡಲ ಸಂಗಮ ದೇವಾ. ತನ್ನ ತಾನರೆ ದೋಡೆ ಮುಕ್ತ, ತನ್ನ ತಾನಿದ್ದೋಡೆ ಹೇಗೆ ರಕ್ತ, ತನ್ನ ತಾನರೆ ದೋಡೆ ಮುಕ್ತ. ಮೂರು ಮಲಂಗಳ ತೊಳೆದು, ಮೂರು ಮಲಂಗಳ ತೊಳೆದು, ಮೂವತ್ತಾರು ತತ್ವಂಗಳ ಮರ್ಮವ ತಿಳಿದು, ನೂರೈದು ಮದಗಳ ಕಳೆದು, ನೂರೈದು ಮದಗಳ ಕಳೆದು, ಪೂರ್ಣ ತಾರಕ ಬ್ರಹ್ಮದ ಭ್ರಮೆಯೋಳು ತುಳಿದು, ತನ್ನ ತಾನರೆ ದೊಡೆ ಮುಕ್ತ. ಅದು ಶರೀರ ಬಳಗಿರ್ಪಾವ ಸ್ಥಾನ ಭಾವಕ ಮೆರೆದೋ, ಉರಿವ ಕರ್ಪೂರದಂತೆ ಬೆರೆದು ಉರಿವ ಕರ್ಪೂರದಂತೆ ಬೆರೆದು ನಾನು ಬೆರೆದ ಕವರ ನಮ್ಮ ಅರಿವಾನೆ ಮರೆತು ತನ್ನ ತಾನರೆ ದೊಡೆ ಮುಕ್ತ ಒಂದನ್ನು ಎರಡೊಂದು ಮಾಡಿ ಅಲ್ಲಿ ಒಂದನ್ನು ಒಂಬತ್ತು ತೆರೆದಿಂದ ನೋಡಿ ಮುಂದಾರು ಮೂರೊಂದು ಕೂಡಿ ಅಲ್ಲಿ ಸಂದು ನಿಂದಿರುವಾದೆ ತಾನಿಲ್ಲದೆ ನೋಡಿ ತನ್ನ ತಾನೇ ದೊಡೆ ಮುಕ್ತ